ಆದಷ್ಟು ಮಹಿಳೆಯರೇ ತಮ್ಮ ಸಮಸ್ಯೆಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ ಎಂಬುದು ನಮ್ಮ ಆಶಯ. ಈಗ ಡಾಕ್ಟರ್ ರಶ್ಮಿ ಅವರ ಕಿರು ಪರಿಚಯ. ಡಾಕ್ಟರ್ ರಶ್ಮಿ ಮಾನಿ ಅವರು ಮೂಲತಃ ದಾವಣಗೆರೆಯವರಾಗಿದ್ದು ತಮ್ಮ MBBS ಪದವಿಯನ್ನು 2016 JJM ವೈದ್ಯಕೀಯ ಕಾಲೇಜು ದಾವಣಗೆರೆಯಲ್ಲಿ ಹಾಗೂ MS ಸ್ನಾತಕೋತ್ತರ ಪದವಿಯನ್ನು 2020 ಕರ್ನಾಟಕ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಕಿಮ್ಸ್ನಲ್ಲಿ ಪಡೆದಿದ್ದಾರೆ. ಆನಂತರ NBEಯಿಂದ DNB ಪದವಿಯನ್ನು 2021 ಪಡೆದಿದ್ದಾರೆ. ಈ ವರ್ಷ SDM ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆಯ ಶಸ್ತ್ರಚಿಕಿತ್ಸಾ ವಿಭಾಗಕ್ಕೆ ಸೇರಿದ ಇವರು ಸಹ ಪ್ರಾಧ್ಯಾಪಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಇವಿಷ್ಟು ಡಾಕ್ಟರ್ ಲಕ್ಷ್ಮಿ ಮಾನಿ ಅವರ ಒಂದು ಕಿರುಪರಿಚಯ. ಈಗ ನಾವು ನಿಮ್ಮ ಕರೆಗಳನ್ನು ತಗೋತೀವಿ. ಇದೀಗ ಹೇಳಿದಂತೆ ನಿಮ್ಮ ಪ್ರಶ್ನೆಗಳು ವಿಷಯಕ್ಕೆ ಸಂಬಂಧಪಟ್ಟಂತಿರಲಿ, ಆದಷ್ಟು ಸಿಗ್ನಲ್ ಇರೋ ಕಡೆಯಿಂದ ನೀವು ಪ್ರಶ್ನೆಗಳನ್ನು ಕೇಳ್ರಿ. ಅದಕ್ಕಿಂತ ಮುಂಚೆ ನಾನೀಗ ಏನು ವಿಷಯ ಅಂತಿದ್ದೇನೆ, ಡಾಕ್ಟರ್ ರಶ್ಮಿ ಮಾನಿ ಅವರು ಈ ವಿಷಯದ ಬಗ್ಗೆ ಒಂದು ಸ್ವಲ್ಪ ವಿವರವಾದ ಮಾಹಿತಿಯನ್ನು ಕೊಡ್ತಾರೆ. ಆ ಮಾಹಿತಿ ನಂತರ ನಾವು ನಿಮ್ಮ ಕರೆಗಳನ್ನು ತಗೋತೀವಿ. ಮಾನಿ ಅವರೇ, ಈಗ ವಿಷಯದ ಬಗ್ಗೆ ಮಾಹಿತಿ ಕೊಡಬೇಕು ಅಂತ ನಮ್ಮದೊಂದು ಕೋರಿಕೆ. ನಮಸ್ತೆ ಪ್ರೇಕ್ಷಕರೇ, ಇಂದು ನಾನು ನಿಮಗೆ ಸ್ತನದ ಸ್ವಯಂ ಪರೀಕ್ಷೆಯ ಬಗ್ಗೆ ತಿಳಿಸಿಕೊಡಲು ನಿಮ್ಮೊಂದಿಗೆ ಮಾತನಾಡುತ್ತಿದ್ದೇನೆ. ಮೊದಲನೆಯದಾಗಿ ಈ ಸ್ತನದ ಸ್ವಯಂ ಪರೀಕ್ಷೆಯನ್ನು ನಾವೇ ಏಕೆ ಮಾಡಬೇಕು, ಅದನ್ನು ಯಾವಾಗ ಮಾಡಿಕೊಳ್ಳಬೇಕು, ಅದನ್ನು ಹೇಗೆ ಮಾಡಿಕೊಳ್ಳಬೇಕು, ನಂತರ ಸ್ತನದ ಸ್ವಯಂ ಪರೀಕ್ಷೆಯನ್ನು ಮಾಡಿಕೊಳ್ಳುವುದರಿಂದ ಆಗುವ ಉಪಯೋಗಗಳೇನು ಎಂಬುದನ್ನು ನಾನು ನಿಮ್ಮೊಂದಿಗೆ ಚರ್ಚಿಸುತ್ತೇನೆ. ಮೊದಲನೆಯದಾಗಿ ಸ್ತನದ ಸ್ವಯಂ ಪರೀಕ್ಷೆಯನ್ನು ನಾವು ಏಕೆ ಮಾಡಬೇಕು? ನಿಮಗೆಲ್ಲ ತಿಳಿದಿರುವ ಹಾಗೆ ವಿಶ್ವದಾದ್ಯಂತ ಮಹಿಳೆಯರಲ್ಲಿ ಸ್ತನದ ಕ್ಯಾನ್ಸರ್ ಅಗ್ರಸ್ಥಾನದಲ್ಲಿದೆ. ಮುಂದಿನದಕ್ಕಿಂತ ಇತ್ತೀಚಿನ ದಿನಗಳಲ್ಲಿ ಸ್ತನದ ಕ್ಯಾನ್ಸರ್ ಗಣಿಕೆ ತುಂಬ ಹೆಚ್ಚಾಗುತ್ತಿದೆ. ಅದಕ್ಕೆ ಕಾರಣಗಳು ಅನೇಕಗಳಿವೆ. ನೀವು ಇತ್ತೀಚೆಗೆ ಗಮನಿಸುವುದಾದರೆ, ಮುಂಚೆ ಎಲ್ಲ ಮೈ ನರೆಯೋದು ಅಂದರೆ ದೊಡ್ಡೋಳಾಗೋದು ಎಲ್ಲ 13-14 ವರ್ಷದಲ್ಲಿ ಆಗ್ತಾ ಇತ್ತು. ಇತ್ತೀಚಿನ ಮಕ್ಕಳಲ್ಲಿ ಕೇವಲ 8-9 ವರ್ಷ ಮಕ್ಕಳು ಕೂಡ ಇವಾಗ ಮೈ ನರಿತಾ ಇದ್ದಾರೆ. ಸೊ ಬೇಗ ಮೈ ನರೆಯೋದು ಮತ್ತು ಮುಟ್ಟು ನಿಲ್ಲೋದು ಭಾಳ ವರ್ಷಗಳ ಹಾರ್ಮೋನಿನ ಎಫೆಕ್ಟು ತಮ್ಮ ಸ್ತನದ ಮೇಲೆ ಆಗುತ್ತಿರೋದ್ರಿಂದ ಈ ಸ್ತನದ ಕ್ಯಾನ್ಸರ್ ಆಗುವಂಥ ಅವಕಾಶಗಳು ಅಥವಾ ಚಾನ್ಸಸ್ಗಳು ಈಗಿನ ಕಾಲದ ಹೆಣ್ಣು ಮಕ್ಕಳಲ್ಲಿ ತುಂಬ ಇದೆ. ಎರಡನೇದಾಗಿ, ಈಗ ಸ್ತನದ ಸ್ವಯಂ ಪರೀಕ್ಷೆಯನ್ನು ನಾವು ಯಾವಾಗ ಮಾಡಿಕೊಳ್ಳಬೇಕು? ಈಗ ಪ್ರತಿ ತಿಂಗಳು ಕರೆಕ್ಟಾಗಿ ಮುಟ್ಟಾಗುವಂತಹ ಹೆಣ್ಮಕ್ಕಳು ಸೊ ಮುಟ್ಟು ನಿಂತ 3 ದಿನದ ನಂತರ ಅಥವಾ ಮುಟ್ಟು ಆಗುವ 1 ವಾರದ ಮುಂಚೆ ಮಾಡಿಕೊಳ್ಳಬಾರ್ದು. ಮುಟ್ಟು ನಿಂತ 3 ದಿನದ ನಂತರ ಸೊ ತಮ್ಮ ಕನ್ನಡಿ ಮುಂದೆ ನಿಂತ್ಕೊಂಡಾಯಿತು ಅಥವಾ ತಮ್ಮ ದೇಹದ ಆರೋಗ್ಯಕ್ಕೋಸ್ಕರ ದಿನದ 24 ಗಂಟೆಯಲ್ಲಿ 2 ನಿಮಿಷ ತಮ್ಮ ಸ್ತನ ಪರೀಕ್ಷೆ ಮಾಡಿಕೊಂಡು ತಮ್ಮಲ್ಲಿ ಆಗುವ ಬದಲಾವಣೆಗಳನ್ನು ಬೇಗ ತಿಳಿದುಕೊಳ್ಳುವುದರಿಂದ ಅದಕ್ಕೆ ಪೂರಕವಾದ ಸರಿಯಾದ ಟ್ರೀಟ್ಮೆಂಟನ್ನು ಸರಿಯಾದ ರೀತಿಯಲ್ಲಿ ಸರಿಯಾದ ಸಮಯದಲ್ಲಿ ಸರಿಯಾದ ನಿವೃತ್ತ ವೈದ್ಯರಿಂದ ತೆಗೆದುಕೊಂಡರೆ ಅದು ಕ್ಯಾನ್ಸರಿಂದ ಆಗುವಂತಹ ಅನೇಕ ತೊಂದರೆಗಳನ್ನು ನಾವು ಬೇಗದಲ್ಲಿ ತಡೆಗಟ್ಟಬಹುದಾಗಿದೆ. ಈಗ ಸ್ತನದ ಸ್ವಯಂ ಪರೀಕ್ಷೆಯನ್ನು ಹೇಗೆ ಮಾಡಿಕೊಳ್ಳಬೇಕು? ಈಗ ನೀವು ಗಡಿಯಾರದ ಮುಳ್ಳುಗಳು ಹೇಗೆ ತಿರಿಯುತ್ತದೋ ಆ ಥರ ಫಸ್ಟು ನಿಮ್ಮ ಎದೆಯನ್ನು ತೊಟ್ಟಿನ ಭಾಗದಿಂದ 2 ಭಾಗವಾಗಿ ವಿಂಗಡಿಸಬೇಕು. ಅಡ್ಡಗೆರೆ ಮತ್ತು ಉದ್ದಗೆರೆಯನ್ನು ಹಾಕಿ 4 ಭಾಗವಾಗಿ ವಿಂಗಡಿಸಿ ಮೇಲಿನ ಎದೆ ಭಾಗವನ್ನು ಮೇಲಿನ ಒಳಗಡೆ ಕೆಳಗಡೆ ಒಳಗಡೆ ಮೇಲಿನ ಹೊರಗಡೆ ಭಾಗ ಕೆಳಗಿನ ಹೊರಗಡೆ ಭಾಗ ಹೀಗೆ 4 ಭಾಗವಾಗಿ ವಿಂಗಡಿಸಿಕೊಂಡು ಸೊ ನೀವು ನಿಮ್ಮ ಎಡಭಾಗದ ಎದೆಯನ್ನು ಬಲಗಡೆ ಕೈನಿಂದ ಸೊ ತಮ್ಮ ಕೆಳಗಿನ ಒಳಗಡೆ ಭಾಗವಾದ ಎದೆಯನ್ನು ಮೊದಲನೇದಾಗಿ ಸ್ಪರ್ಶಿಸಬೇಕು. ಅದರಲ್ಲಿ ಏನಾದರೂ ಗಡ್ಡೆ ಅಥವಾ ಗಂಟು ಥರ ಅನಿಸಿದರೆ ಅಥವಾ ಏನಾದರೂ ನೋವಿನಂತಹ ಅಂಶ ಏನಾದರೂ ಕಂಡು ಬಂದರೆ ಸೊ ಅಥವಾ ಮತ್ತೆ ತದನಂತರ ಮೇಲೆ ಒಳಗಡೆ ಅಂತ ಜಾಗ ಇದೇ ರೀತಿಯಾಗಿ 4 ಭಾಗಗಳನ್ನು ತಮ್ಮ ಎದೆಯ ಭಾಗಗಳನ್ನು ತಾವೇ ಸ್ಪರ್ಶಿಸಿಕೊಳ್ಳಿ. ತಮ್ಮ ಸ್ಪರ್ಶದಲ್ಲಿ ಏನಾದರೂ ವ್ಯತ್ಯಾಸ ಕಂಡು ಬಂದರೆ ಚಿಕ್ಕ ಗಂಟು ಕಂಡು ಬಂದರೆ ಅಥವಾ ನೋವು ಏನಾದರೂ ನಿಮಗೆ ಅನುಭವ ಆದರೆ ತದ ತಕ್ಷಣ ತಮ್ಮ ಹತ್ತಿರದಲ್ಲಿ ಇರುವಂಥ ವೈದ್ಯರ ಬಳಿ ಬಂದು ಅದಕ್ಕೆ ಬೇಕಾಗುವಂತಹ ಪರೀಕ್ಷೆಯನ್ನು ಮಾಡಿಸಿಕೊಂಡು ಸೊ ಕನ್ಫರ್ಮ್ ಮಾಡ್ಕೊಳ್ಳಿ ಅದೇ ನಾರ್ಮಲ್ ಗಡ್ಡೆನ ಅಥವಾ ಏನಾದರೂ ಕ್ಯಾನ್ಸರಿಗೆ ಆಗುವಂತಹ ಗಡ್ಡೆಯ ಪ್ರಮಾಣಗಳ ಮುನ್ಸೂಚನೆ ಎಂಬುದನ್ನು ತಿಳಿದುಕೊಳ್ಳಿ. ಈ ಸ್ವಯಂ ಸ್ತನದ ಸ್ವಯಂ ಪರೀಕ್ಷೆಯನ್ನು ಏನಕ್ಕೆ ಮಾಡ್ಕೋಬೇಕು ಈಗಿನ ಮಹಿಳೆಯರು ಅಂದರೆ, ಕೇವಲ ಬ್ರೆಸ್ಟ್ ಕ್ಯಾನ್ಸರ್ ಅನ್ನೋದು ಬರೀ ಮುಟ್ಟಾಗುವಂಥ ಮಕ್ಕಳಲ್ಲಿ ಅಥವಾ ಹೆಣ್ಣು ಮಕ್ಕಳಲ್ಲಿ ಕಾಣುವಂಥ ತೊಂದರೆ ಅಲ್ಲ, ಇದು ಕೇವಲ ಹೆಣ್ಣು ಮಕ್ಕಳಲ್ಲೇ ಬರಬೇಕು ಅಂತೇನಿಲ್ಲ, ಈಗಿನ ಕಾಲದಲ್ಲಿ ಅನೇಕ ಗಂಡು ಮಕ್ಕಳಿಗೂ ಕೂಡ ತಮ್ಮ ಸ್ತನದಲ್ಲಿ ಕ್ಯಾನ್ಸರ್ ಬರ್ತಾ ಇದೆ. ಸೊ ಈಗ ಈ ಟೀನೇಜರ್ಸ್ ಅಂತ ನಾವೇನು ಹೇಳ್ತೀವಿ ಅಂದರೆ ಈ ಕಾಲೇಜಿಗೆ ಹೋಗೋ ಹೆಣ್ಣು ಮಕ್ಕಳಲ್ಲಿ ಅವರಲ್ಲಿ 20 ವರ್ಷ ಆದಮೇಲೆ ಸೊ ಅವರಲ್ಲಿ ಎದೆಯಲ್ಲಿ ಗಡ್ಡೆ ಆಗುವಂಥ ಚಾನ್ಸಸ್ಗೂ ತುಂಬ ಜಾಸ್ತಿ ಇರುತ್ತೆ. ಅದು ಕ್ಯಾನ್ಸರ್ ಗಡ್ಡೆನೇ ಆಗಬೇಕು ಅಂತಲ್ಲ, ನಮ್ಮ ಕಡೆಯಲ್ಲಿ ನಾವು ಫೈಬ್ರೋಡಿನೋಮಾ ಅಂತ ಹೇಳ್ತೀವಿ, ನಮ್ಮ ಮೆಡಿಕಲ್ ಟರ್ಮಲ್ಲಿ ಅದನ್ನು ಫೈಬ್ರೋಡಿನೋಮಾ ಅಂತ ಹೇಳ್ತೀವಿ. ಸೊ ಇದನ್ನು ಭಾಳ ವರ್ಷ ಹಾಗೆ ಬಿಟ್ಕೊಳ್ಳೋದ್ರಿಂದ ಇದರಿಂದ ನಿಮಗೆ ನೋವು ಏನು ಕಾಣೋದಿಲ್ಲ, ಬರೀ ಗಡ್ಡೆ ಇರುತ್ತದೆ ಅಷ್ಟೇ. ಅದನ್ನು ನಾವು ನಮ್ಮ ಮೆಡಿಕಲ್ ಟರ್ಮಲ್ಲಿ ಮೌಸ್ ಇಂದ ಬ್ರೆಸ್ಟ್ ಅಂತ ಅಂತೀವಿ, ಅಂದರೆ ಸ್ತನದಲ್ಲಿ ಇಲಿಯ ಥರ ನೀವು ಅದು ಗಡ್ಡೆ ಮುಟ್ಟಿದರೆ ಅದು ಎಲ್ಲ ಭಾಗದಲ್ಲೂ ಓಡಾಡ್ತಾ ಇರುತ್ತೆ. ಸೊ ಆದರೆ ನೋವೇನು ಇರೋದಿಲ್ಲ. ಸೊ ಇದು ನೀವು ಬಿಟ್ಕೊಳ್ಳೋದ್ರಿಂದ ಏನಾಗುತ್ತೆ, ಸೊ ಈ ಫೈಬ್ರೋಡಿನೋಮಾ ಅನ್ನೋದು ಕೇವಲ 5% ಚಾನ್ಸ್ ಇರುತ್ತೆ ಕ್ಯಾನ್ಸರ್ ಗಡ್ಡೆ ಆಗೋದಕ್ಕೆ. ಬಟ್ ಅದರಿಂದ ಆಗೋ ಇನ್ನೊಂದು ಏನಪ್ಪ ಅಪಾಯಕಾರಿ ಕಾರಣ ಅಂದರೆ, ಅವರು ಮದುವೆ ಆದ ನಂತರ ಗರ್ಭಾವಸ್ಥೆ ಆದರೆ ಅದರ ಗರ್ಭಿಣಿ ಟೈಮಲ್ಲಿ ಎದೆ ಬೆಳವಣಿಗೆ ಆಗಬೇಕಾದ್ರೆ ಆ ಗಡ್ಡೆ ಇರೋ ಭಾಗದಲ್ಲಿರೋ ಎದೆ ಬೆಳವಣಿಗೆ ಆಗೋದಿಲ್ಲ, ನೆಕ್ಸ್ಟ್ ಎದೆ ಹಾಲು ಬರೋದಕ್ಕೆ ತೊಂದರೆ ಆಗುತ್ತೆ. ಸೊ ಅನೇಕ ತೊಂದರೆಗಳು ಉಂಟಾಗುತ್ತೆ ಆದ ಕಾರಣ. ಸೊ ಟೀನೇಜರ್ಸಲ್ಲೂ ಕೂಡ ಚಿಕ್ಕ ಗಡ್ಡೆ ಇದ್ದರೆ, ಸೊ ಹಿಂದಿನ ಕಾಲದಲ್ಲಿ ಹೇಗಪ್ಪ ಇತ್ತು ಅಂದರೆ ಸರ್ಜನ್ಸ್ಗಳೆಲ್ಲ ಬರೀ ಗಂಡು ಮಕ್ಕಳಿರೋದ್ರಿಂದ ಎಲ್ಲ ಹೆಣ್ಮಕ್ಳು ಸ್ವಲ್ಪ ಮುಜುಗರದಿಂದ ತೋರಿಸೋದಕ್ಕೆ ಅವರಿಗೆ ಕಂಫರ್ಟ್ ಅನ್ನಿಸ್ದಲ್ಲೇ ಸೊ ಇತ್ತು ಕೊನೆಯ ಸ್ಟೇಜಿಗೆ ಹೋದಾಗ ಬಂದು ತೋರಿಸಿ ಆವಾಗ ವೈದ್ಯರ ಕೈಯಲ್ಲಿ ಏನು ಮಾಡೋಕ್ಕಾಗ್ತಾ ಇರ್ತಿಲ್ಲ, ಹೆಣ್ಮಕ್ಳಿಗೂ ಸರಿಯಾದ ಟ್ರೀಟ್ಮೆಂಟ್ಗಳು ಕೊಡೋಕ್ಕಾಗ್ತಿಲ್ಲ. ಈಗ ನನ್ನನ್ನು ನಿಂತ್ಕೊಂಡ್ಬಿಟ್ಟು ತುಂಬ ಜನ ಹೆಣ್ಮಕ್ಳು ಸರ್ಜನ್ಸ್ಗಳು ಆಗಿದ್ದಾರೆ ಇವಾಗ. ಸೊ ತಮ್ಮ ಏನೂ ಮುಜುಗರ ಪಡೆದಲೇ ತಮ್ಮ ಏನೇ ತೊಂದರೆ ಇದ್ದರೂ ಕೂಡ ಮುಕ್ತವಾಗಿ ಹೆಣ್ಮಕ್ಳು ಸರ್ಜನ್ ಹತ್ರ ಬಂದುಬಿಟ್ಟು ತೋರಿಸ್ಕೊಂಡು ಅದಕ್ಕೆ ಸರಿಯಾದ ಪರಿಹಾರವನ್ನು ಪಡೆದುಕೊಳ್ಬೇಕಾಗಿದೆ. ಸೊ ಇದರದ್ದು ರಿಸ್ಕ್ ಫ್ಯಾಕ್ಟರ್ಸ್ ಈ ಬ್ರೆಸ್ಟ್ ಕ್ಯಾನ್ಸರ್ ಅಥವಾ ಗಡ್ಡೆಗಳಿಗೆ ಅಂದರೆ ಅಪಾಯಕಾರಿ ಅಂಶಗಳೇನಪ್ಪ ಅಂದರೆ, ಹೆಣ್ಮಕ್ಕಳು ಆಲ್ಕೋಹಾಲ್ ಅಂದರೆ ದಾರು ಸರಾಯಿ ಕುಡಿಯೋದ್ರಿಂದನೂ ಕೂಡ ಆಗುವಂಥ ಚಾನ್ಸಸ್ ಇರುತ್ತೆ. ಮೋಸ್ಟ್ ಕಾಮನ್ಲಿ ನಾವು ಇದಕ್ಕೆ ಜೆನೆಟಿಕ್ ಅಂತ ಹೇಳ್ತೀವಿ, ಅದರಲ್ಲಿ BRCA1 BRCA2 ಜೀನ್ಸ್ ಇವು ಪ್ರಮುಖ ಸ್ಥಾನದಲ್ಲಿ ಇರ್ತವೆ. ಅನೇಕ ಜೀನ್ಗಳು ಇದ್ದಾವೆ ಬಟ್ ಈ ಎರಡು ಜೀನ್ ಮಾತ್ರ ಪ್ರಮುಖ ಸ್ಥಾನದಲ್ಲಿರುತ್ತೆ. ಇದ ನಂತರ ಬಂಜೆತನ, ಈಗ ಮಕ್ಕಳಾಗ್ದಲೇ ಇರೋರಿಗೂ ಕೂಡ ಮಕ್ಕಳಾಗ್ದಲೇ ಇರೋರು ಕೂಡ ಸೊ ಸ್ತನ ಕ್ಯಾನ್ಸರ್ ಆಗುವಂಥ ಅವರಿಗೆ ಚಾನ್ಸಸ್ಸು ನಾರ್ಮಲ್ ಹೆಣ್ಣು ಮಕ್ಕಳಿಗೆ ಕಂಪೇರ್ ಮಾಡಿದರೆ ತುಂಬ ಜಾಸ್ತಿ ಇರುತ್ತೆ. ನೆಕ್ಸ್ಟ್ ಕೆಲವೊಂದು ಹೆಣ್ಮಕ್ಳು ಹೇಗಿರ್ತಾರೆ ಅಂದರೆ, ಗರ್ಭಿಣಿ ಆದಮೇಲೆ ಮಗು ಡೆಲಿವರಿ ಆದಮೇಲೆ ಎದೆ ಹಾಲು ಕುಡಿಸಿದ್ರೆ ತಮಗೆ ರೂಪ ಕಡಿಮೆ ಆಗುತ್ತೆ ಅನ್ನೋ ಮೂಢನಂಬಿಕೆ ಇನ್ನೂ ಇದೆ. ಬಟ್ ಆ ಥರ ಏನಿರಲ್ಲ, ನೀವೆಷ್ಟು ಎದೆ ಹಾಲು ಕುಡಿಸ್ತೀರೋ ಅಷ್ಟು ಮಕ್ಕಳಿಗೂ ಒಳ್ಳೆಯದು ತಮ್ಮ ಆರೋಗ್ಯಕ್ಕೂ ಒಳ್ಳೆಯದು. ಮಗುವಿಗೆ ತಮ್ಮ ಎದೆ ಹಾಲಿನಿಂದ ವಂಚಿಸೋದ್ರಿಂದ ನಿಮಗೂ ಕೂಡ ಆ ಹಾಲಿನ ಅಂಶ ನಿಮ್ಮ ಎದೆಯಲ್ಲೇ ಉಳಿದುಕೊಂಡು ಅದು ಗಡ್ಡೆ ಆಗಿ ನೆಕ್ಸ್ಟು ಅದು ಕ್ಯಾನ್ಸರ್ ಆಗಿ ತಿರುಗುವಂಥ ಚಾನ್ಸಸ್ಸು ತುಂಬ ಇರುತ್ತದೆ. ಸೊ ಆದ ಕಾರಣ ತಮ್ಮ ಸ್ತನವನ್ನು ಪ್ರತಿ ತಿಂಗಳು ಕನ್ನಡಿ ಮುಂದೆ ನಿಂತ್ಕೊಂಡು ಅಥವಾ ಮಲ್ಕೊಳೋಕಿನ ಮುಂಚೆ ಅಥವಾ ಎದ್ದ ನಂತರ ಸೊ 2 ನಿಮಿಷ ನಿಮ್ಮ ಆರೋಗ್ಯಕ್ಕೆ ನೀವು ಸಮಯ ಕೊಟ್ಬಿಟ್ಟು ಪರೀಕ್ಷೆ ಮಾಡಿಕೊಂಡು ಏನಾದರೂ ನಿಮ್ಮ ಸ್ತನದಲ್ಲಿ ವ್ಯತ್ಯಾಸ ಕಂಡು ಬಂದರೆ ಇಮ್ಮಿಡಿಯೇಟಾಗಿ ತಕ್ಷಣವೇ ನಿವೃತ್ತ ವೈದ್ಯರ ಹತ್ರ ಬಂದುಬಿಟ್ಟು ಸಲಹೆ ತಗೊಳ್ಳೋದ್ರಿಂದ ಮುಂದೆ ಬರುವಂತಹ ದೊಡ್ಡ ಅಪಾಯಕಾರಿಯಾದ ಕ್ಯಾನ್ಸರ್ನಿಂದ ನಾವು ನಿಮ್ಮನ್ನು ಮುಕ್ತಪಡಿಸ್ಬೋದು. ನೀವು ಸ್ತನ ಕ್ಯಾನ್ಸರ್ನ ಅನೇಕ ಕ್ಯಾನ್ಸರ್ಗಳಿಗೆ ಕಂಪೇರ್ ಮಾಡಿದರೆ ಈ ಕ್ಯಾನ್ಸರಿಗೆ ನೀವು ಎಷ್ಟು ಬೇಗ ಟ್ರೀಟ್ಮೆಂಟ್ ತಗೋತಿರೋ, ಈ ಕ್ಯಾನ್ಸರ್ ಬಂದ ಮೇಲೆ ಇರುವಂಥ ಜೀವಾವಧಿ ಅಂತ ಏನು ಹೇಳ್ತೀವಲ್ಲ ಅದು ತುಂಬ ಇದೆ ಸ್ತನ ಕ್ಯಾನ್ಸರಿಗೆ ಬೇರೆ ಕ್ಯಾನ್ಸರಿಗೆ ಕಂಪೇರ್ ಮಾಡಿದೆ. ಸೊ ಆದಷ್ಟು ಈಗ ಹಳೆಯದು ಒಂದು ಗಾದೆ ಮಾತಿದೆ, ಹೆಣ್ಣೊಂದು ಕಲಿತರೆ ಶಾಲೆ ಒಂದು ತೆರೆದಂತೆ. ಹಾಗೆ ಮನೆಯಲ್ಲಿರುವ ಹೆಣ್ಣು ಮಗಳು ಆರೋಗ್ಯವಾಗಿದ್ದರೆ ಸೊ ನಿಮ್ಮ ಮನೆಯಲ್ಲಿರೋ ಎಲ್ಲರೂ ಆರೋಗ್ಯವಾಗಿದ್ದಂತೆ. ಅದಕ್ಕಾಗಿ ತಮ್ಮ ಆರೋಗ್ಯವನ್ನು ಫಸ್ಟ್ ಪರಿಗಣಿಸಿ ನಂತರ ತಮ್ಮ ಮನೆಯಲ್ಲಿರುವ ಎಲ್ಲರೂ ಆರೋಗ್ಯವಾಗಿರುವಂತೆ ನೋಡಿಕೊಳ್ಳಿ ಅಂತ ನಾನು ಪ್ರಾರ್ಥಿಸುತ್ತೇನೆ. ಡಾಕ್ಟರ್ ರಶ್ಮಿ ಅವರು ಸ್ವಯಂ ಪರೀಕ್ಷೆನ ಸ್ತನದ ಪರೀಕ್ಷೆನ ಹೆಂಗೆ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ವಿಸ್ತಾರವಾದಂಥ ಮಾಹಿತಿಯನ್ನು ನೀಡಿದರು. ನಾವು ನಿಮ್ಮ ಕರೆಗಳನ್ನು ನಿರೀಕ್ಷೆ ಮಾಡ್ತಾ ಡಾಕ್ಟರ್ ರಶ್ಮಿ ಅವರೇ ಹೇಳಿ, ಒಂದು ಪ್ರಶ್ನೆ ಅಂದರೆ ಇದಕ್ಕೆ ಈ ಬ್ರೆಸ್ಟ್ ಕ್ಯಾನ್ಸರ್ ಆಗಲಿಕ್ಕೆ ಕಾರಣ ಏನು ಅಂದರೆ, ಏನು ಅನುವಂಶೀಯತೆಯೂ ಇರಬಹುದು ಅದಕ್ಕೆ, ಹಾಗೆಲ್ಲ ಇದ್ದಾಗ ಆದರೆ ಅದನ್ನು ಪ್ರಿಕಾಷನರಿ ನಾವು ಏನು ಮಾಡ್ಕೋಬೇಕು ಅದಕ್ಕೆ ಅನ್ನೋದ್ರ ಬಗ್ಗೆ ನಂದೊಂದು ಪ್ರಶ್ನೆ ನಿಮ್ಮ ಹತ್ರ. ಇದು ಮುಂಚೆನೆ ನಾವು ನಿಮ್ಗೆ ಹೇಳ್ಕೊಟ್ಟಿರೋ ಹಾಗೆ ಸ್ತನ ಕ್ಯಾನ್ಸರ್ ಇದು ಒಂದೇ ಕಾರಣದಿಂದ ಬರುತ್ತೆ ಅಂತ ಇರಲ್ಲ. ಆ ಸ್ತನ ಕ್ಯಾನ್ಸರ್ ಬರೋದಕ್ಕೆ ಅನೇಕ ಕಾರಣಗಳಿರುತ್ತವೆ. ಈಗ ಮನೆಯಲ್ಲಿ ತಮ್ಮ ತಾಯಿಗೆ ಆಯಿತು, ಅಕ್ಕ ತಂಗಿಯವರಿಗೆ ಆಯಿತು, ಬೇರೆ ಯಾರಿಗಾದರೂ ಸ್ತನ ಕ್ಯಾನ್ಸರ್ ಇದ್ದರೆ ಸೊ ನಿಮಗೆ ಬರುವಂಥ ಚಾನ್ಸಸ್ 15-20% ಇರುತ್ತೆ. ಸೊ ಬರೀ ಸ್ತನ ಕ್ಯಾನ್ಸರ್ ಅಂತ ಅಲ್ಲ, ಸ್ತನ ಕ್ಯಾನ್ಸರ್ ಜೊತೆ ಅಂಡಾಣು ಕ್ಯಾನ್ಸರ್, ಓವರಿ ಕ್ಯಾನ್ಸರ್ ಅಂತ ಇರಂತೀವಿ. ಸೊ ಅವೆರಡೂ ಕೂಡ ಒಂದೇ ಜೀನ್, ಒಂದೇ ಅಂಶದಿಂದ ಬಂದಿರೋದ್ರಿಂದ. ಸೊ ಬ್ರೆಸ್ಟ್ ಕ್ಯಾನ್ ನಿಮ್ಮ ಮನೇಲಿ ಬೇರೆಯವರಿಗೆ ಅಂಡಾಣು ಕ್ಯಾನ್ಸರ್ ಇದ್ರೂ ಕೂಡ ನಿಮಗೆ ಬ್ರೆಸ್ಟ್ ಕ್ಯಾನ್ಸರ್ ಬರುವಂಥ ಚಾನ್ಸಸ್ಸು ಇರುತ್ತೆ. ಸೊ ಅದಕ್ಕಾಗಿ ನಾವೇನು ಹೇಳ್ತೀವಿ, ಸ್ಕ್ರೀನಿಂಗ್ ಪ್ರೋಗ್ರಾಮ್ ಅಂತ ನಾವು ಕಂಡಕ್ಟ್ ಮಾಡ್ತೀವಿ. ಸೊ ಇದು ನೀವು ಮಾಡಿಕೊಂಡು ನೀವಾಗೇ ಬರೋದ್ರಿಂದ ಬ್ರೆಸ್ಟ್ ಸೆಲ್ಫ್ ಎಕ್ಸಾಮಿನೇಷನ್ ಅಂದರೆ ಸ್ವಯಂ ಸ್ತನ ಪರೀಕ್ಷೆ ಅಂತ ನಾವು ಹೇಳ್ತೀವಿ. ಸೊ ನೀವು ನಮ್ಮ ಬಳಿ ಬಂದ ಮೇಲೆ ನಾವು ನಿಮ್ಮದು ಪರೀಕ್ಷೆ ಮಾಡಿಬಿಟ್ಟು ನಂತರ ಟ್ರಿಪಲ್ ಅಸೆಸ್ಮೆಂಟ್ ಅಂತ ಬರುತ್ತೆ ನಮ್ಮದಲ್ಲಿ. ಸೊ ಫಸ್ಟು ನಾವು ನಿಮ್ಮ ಪರೀಕ್ಷೆ ಮಾಡ್ತೀವಿ, ದೆನ್ ಆದಮೇಲೆ ಸೋನೋಗ್ರಫಿ ಅಂತ ಹೇಳ್ತೀವಿ. ಸೊ ಮ್ಯಾಮೋಗ್ರಫಿ ಮತ್ತು ಆಮೇಲೆ ಅಲ್ಟ್ರಾಸೋನೋಗ್ರಫಿ ಅಂತ ಮಾಡಿಸ್ತೀವಿ. ಸೊ ಅದು ನಿಮ್ಮ ವಯಸ್ಸಿನ ಮೇಲುಗಡೆ ನಾವು ಡಿಸೈಡ್ ಮಾಡ್ತೀವಿ. ಈಗ ನಿಮಗೆ ತುಂಬ ಚಿಕ್ಕ ವಯಸ್ಸಿತ್ತಪ್ಪ ಅಂದರೆ ನಾವು ಸೋನೋಗ್ರಫಿ ಮಾಡ್ತೀವಿ, ಏಕೆಂದರೆ ಆವಾಗ ನಿಮ್ಮದು ಎದೆ ಸ್ತನ ಅನ್ನೋದು ತುಂಬ ಲೈಕ್ ಡೆನ್ಸ್ ಆಗಿರುತ್ತೆ, ಅಂದರೆ ಅದರಲ್ಲಿ ಹಾಲಿನ ಅಂಶ, ಸ್ತನದ ಎಲ್ಲ ಅಂಶಗಳು ತುಂಬ ಜಾಸ್ತಿ ಇರುತ್ತೆ. ಅದೇ ವಯಸ್ಸಾಗ್ತಾ ಆಗ್ತಾ ಅಂಶ ಕಮ್ಮಿ ಆಗ್ತಾ ಬರುತ್ತೆ, ಆವಾಗ ನಾವು ಮ್ಯಾಮೋಗ್ರಫಿ ಅಂತ ಮಾಡ್ತೀವಿ. ಅದನಂತರ ನಾವು ರೇಡಿಯೋಲಜಿಕಲ್ ಇನ್ವೆಸ್ಟಿಗೇಷನ್ ಆದ ಮೇಲೆ ಬಯೋಪ್ಸಿ ಅಂತ ಮಾಡ್ತೀವಿ, ಸೂಜಿ ಪರೀಕ್ಷೆ ಮಾಡ್ತೀವಿ ಫಸ್ಟ್, FNAC ಅಂತ ಹೇಳ್ತೀವಿ, ಅದನಂತರ ಬಯೋಪ್ಸಿ ಮಾಡ್ತೀವಿ. ಇದೆಲ್ಲದೂ ಮಾಡಿದ ನಂತರ ನಾವು ಕ್ಯಾನ್ಸರ್ ಯಾವ ಸ್ಟೇಜಲ್ಲಿದೆ, ಫಸ್ಟ್ ಆಫ್ ಆಲ್ ಅದು ಕ್ಯಾನ್ಸರ ಅಲ್ವಾ ಅಂತ ಡಿಸೈಡ್ ಮಾಡ್ತೀವಿ. ಅದಾದಮೇಲೆ ಕ್ಯಾನ್ಸರ್ ಯಾವ ಸ್ಟೇಜಲ್ಲಿ ಇದೆ ಅಂತ ನೋಡ್ತೀವಿ, ಅದಾದಮೇಲೆ ನಮ್ದು ಏನೇನು ಟ್ರೀಟ್ಮೆಂಟ್ ಪ್ರೊಸೀಜರ್ನ ಫಾಲೋ ಮಾಡ್ತೀವಿ. ಈಗ ಒಂದು ಕರೆ ನೋಡೋಣ. ಇಲ್ಲ ಕಟ್ ಆಯ್ತದು. ಹಾಂ ಡಾಕ್ಟ್ರವ್ರೆ, ಈಗ ಅಂದರೆ ಈಗ ಬ್ರೆಸ್ಟ್ನಲ್ಲಿ ಇರುವಂಥ ಎಲ್ಲ ಗಡ್ಡೆಗಳು ಕ್ಯಾನ್ಸರ್ ಗಡ್ಡೆಗಳಲ್ಲ ಅಂತಂದ್ರೆ ಇದನ್ನು ಸಹಿತ ನಾವು ಈಗ ಮ್ಯಾಮೋಗ್ರಫಿ ಅದನ್ನೆಲ್ಲ ಮಾಡಿಕೊಂಡೇ ಆಮೇಲೆ ಅದನ್ನು ಖಚಿತಪಡಿಸ್ಕೊಳ್ಬೇಕೇನೋ ನಾವು. ನಾ ಈಗಾಗಲೇ ಮುಂಚೆ ತಿಳಿಸಿರೋ ಪ್ರಕಾರ ಎಲ್ಲ ಪೇಷೆಂಟಿಗೂ ಮ್ಯಾಮೋಗ್ರಫಿ ಮಾಡಬೇಕು ಅಂತ ಇರಲ್ಲ. ಸೊ ವಯಸ್ಸಿನ ಅವಧಿ ಮೇಲ್ಗಡೆ ನಾವು ಗಡ್ಡೆಯನ್ನು ಡಿಸೈಡ್ ಮಾಡ್ತೀವಿ. ಸೊ ಟೀನೇಜಸ್ ಮುಂಚೆ ಹೇಳಿರೋ ಥರ, ಸೊ ಟೀನೇಜಸ್ಸಲ್ಲಿ ಗಡ್ಡೆ ಬಂದರೆ ಎರಡು ಥರದ ಗಡ್ಡೆ ಇರುತ್ತೆ. ಫೈಬ್ರೋ ಅಡಿನೋಮಾ ಅಂತ ಹೇಳ್ತೀವಿ, ಒಂದು ಫೈಬ್ರೋ ಅಡಿನೋಸಿಸ್ ಅಂತ ಹೇಳ್ತೀವಿ. ಈ ಫೈಬ್ರೋ ಅಡಿನೋಸಿಸ್ ನಾವು ಹೆಂಗೆ ಅದನ್ನು ಡಯಾಗ್ನೋಸ್ ಮಾಡ್ತೀವಿ ಅಂದರೆ, ಹೆಣ್ಮಕ್ಳಿಗೆ ತಿಂಗಳ ತಿಂಗಳ ಮುಟ್ಟಾದಾಗ ಮಾತ್ರ ಎದೆ ಗಟ್ಟಿಯಾಗುತ್ತೆ, ಎದೆಯಲ್ಲಿ ಗಂಟು ಗೊತ್ತಾಗುತ್ತೆ, ಎದೆ ನೋವು ಬರುತ್ತೆ. ಅದು ಮುಟ್ಟಾಗುವ ಒಂದು ವಾರ ಮುಂಚೆ ಅಥವಾ ಮುಟ್ಟಾಗೋ ಟೈಮಲ್ಲಿ ಅಷ್ಟೇ ಇರುತ್ತೆ, ಅದಾದಮೇಲೆ ನಾರ್ಮಲ್ ಇರುತ್ತೆ, ಎದೆಯಲ್ಲಿ ನೋವು ಇರಲ್ಲ, ಗಡ್ಡೆನೂ ಇರಲ್ಲ. ಹಲೋ, ಇಲ್ಲ ಏನ್ರಿ? ಹಲೋ ಹಲೋ ಹಲೋ ಹಲೋ, ಪ್ರಶ್ನೆ ಕೇಳ್ರಿ. ಹಾ, ನೀವು ಇದು SDM ಆರೋಗ್ಯ ಸಂವಾದ, ನೀವು ಯಾವ್ದಕ್ ಮಾಡ್ತಾ ಇದ್ದೀರಿ? ಹಲೋ ಹಲೋ, ಪ್ರಶ್ನೆ ಕೇಳ್ರಿ. ಇಲ್ಲ, ಯಾರ ಹತ್ರ ಮಾತಾಡ್ತಾ ಇದ್ರಿ? ಹಲೋ ಹಲೋ ಹಲೋ, ನಮಸ್ಕಾರ ಹೇಳ್ರಿ, SDM ಆರೋಗ್ಯ ಸಂವಾದ. ಹಾ ಹೇಳ್ರಿ, ಕೇಳ್ತಾ ಇದೆ ಹೇಳ್ರಿ. ಹಲೋ ಹಲೋ ಹಲೋ, ಹಾ ಹೇಳಿ, ಕೇಳ್ತಾ ಇದೆ. ಹಲೋ ಹಲೋ ರೀ ಮೇಡಮ್, ಹಾ ನಮಸ್ಕಾರ ಹೇಳ್ರಿ, ಎಲ್ಲಿಂದ ಮಾತಾಡ್ತಿದ್ದೀರಿ, ತಮ್ಮ ಹೆಸರು? ಹೇಳಿ ಸೌಮ್ಯ ಅಂತ. ಹಾ, ನಮಗ ಸ್ವಲ್ಪ ಡಾಕ್ಟರ್ಗೆ ನಮಸ್ಕಾರ ರೀ. ಹಾ ಇದಾರೆ ಹೇಳಿ. ನಮಸ್ತೆ ಅಮ್ಮ, ಹೇಳಿ. ಸ್ವಲ್ಪ ಕೆಟ್ಟ ಬಿದ್ದಿತ್ತರಿ ಈಗ 5-6 ವರ್ಷದಿಂದ ರೀ, ಎದೆಗೆ ಎರಡು ಕಡೆ ರೀ, ಅವು ಅಳುತ್ತತ್ರಿ, ಕೆಂಚಿಗೆ ತೋರಿಸಿದ್ನಿ ರೀ. ಹೇಳಿ. ಅದು ಸ್ವಲ್ಪ ಇದನ್ನ ಮಾಡಿದಾಗ ಸ್ಕ್ಯಾನ್ ರೀ, ಇದು ಎಕ್ಸ್ರೇ, ಆಮ್ಯಾಗ ಇನ್ನೊಂದು ಮಾಡ್ತಾರಲ್ರಿ, ಅದಕ್ಕೆಲ್ಲ ಗುಂಡು ಗುಂಡು ಮಿಷನ್ ಟೈಪ್ ಇಟ್ಟು ಅವು ಎದೆ ಪೆಟ್ಟಿ ಅಂತಂದ್ರೆ, ಅದು ಮಾಡಿದಾಗ ಟ್ಯಾಬ್ಲೆಟ್ ಕೊಟ್ಟ ಸ್ವಲ್ಪ ಕಮ್ಮಿ ಕಟ್ರಿ. ಈಗ ಏನಾರು ಒಜ್ಜಿ ನೀರು ಬರೋದು ಏನಾರ ಕೆಲಸ ಮಾಡಿದ್ರೆ ಎಲ್ಲ ಮತ್ತೆ ಚಲೋ ಆಕತ್ರಿ, ನೋವು ಅಳಕದ ಎದೆಯೆಲ್ಲ. ಇದು ನೀವು ಫಸ್ಟ್ ಅಮ್ಮ, ನಾನು ನಿಮ್ಗೆ ಮುಂಚೆ ತಿಳಿಸಿರೋ ಪ್ರಕಾರ ನಿಮ್ಗೆ ಫಸ್ಟ್ ಅದು ಸ್ತನದಲ್ಲಿ ಗಡ್ಡೆ ಏನಾರು ಅನಿಸ್ತಾ ಇದನ್ನ ಅಥವಾ ಬರೀ ಮೂಳೆ ಮೂಳೆ ಅಂಶ ನೋವು ಬರ್ತಾ ಇದನ್ನ? ನೋವು ಬರ್ತಾ ಇದೆ, ನೋವು ಬರ್ತಾ, ಎರಡೂ ಕಡೆ ನೋವು ಬರ್ತಾ ಇದೆ. ಹೆಂಗೆ ಹೊಡೆತ ಬಿದ್ದಿತ್ತು, ಹೆಂಗ್ ಪೆಟ್ಟು ಬಿದ್ದಿತ್ತು ನಿಮ್ಗೆ? ಅಂದ್ರೆ ಏನ ಬಿದ್ದಿದ್ದಂತ್ರಿ ಅದು ಕಲ್ಲಿಗೆ ಸಣ್ಣಕ್ಕಿಂತ, ಅದಕ್ಕೆ ಈಗ ನೋವು ಬರತೈತಿ ಅಂತಾರ್ರಿ. ಆಮ್ಯಾಗ ದನ ಇದ್ದು ರೀ ಮೇಡಮ್ ನಮ್ಮ ಮನ್ಯಾಗ, ಅವು ಸ್ವಲ್ಪ ಹಿಂದ ಮುಂದ ಓದಿದ್ದು ಅವೆಲ್ಲ ನೋವು ಎಲ್ಲ ಕೂಡಿ ಈಗ ನೋವು ಬರತ್ಬಿಟ್ಟವ್ರಿ. ಅಮ್ಮ, ನೀವು ಹೇಳ್ತಿರೋ ಪ್ರಕಾರ ಇದು ಸ್ತನದಲ್ಲಿ ತೊಂದರೆ ತರ ಅನ್ನಿಸ್ತಾ ಇಲ್ಲ. ಸೊ ನೀವು ಅದು ಎದೆ ಬ ಮೂಳೆ ಅಂತ ಹೇಳ್ತೀವಿ, ಎಲ್ಲಬು ಅಂತ ಏನು ಹೇಳ್ತೀವಲ್ಲ ಪಕ್ಕಡಿ, ಸೊ ಅದಕ್ಕೆ ಪೆಟ್ಟು ಬಿದ್ದು ಅದ್ರ ಮೇಲಿರುವಂತ ಮಾಂಸ ಖಂಡಕ್ಕೆ ನೋವಾಗಿದೆ ಅಷ್ಟೇ. ಸೊ ನಿಮಗೆ ಪೆಟ್ಟು ಬಿದ್ದಿದ್ರು ಕೂಡ ಎದೆಯಲ್ಲಿ ಗಂಟಿದೆಯನ್ನು ನೋಡ್ಕೊಳ್ಳಿ. ಅದು ಗಂಟಿದ್ರೆ ಟ್ರೊಮ್ಯಾಟಿಕ್ ಫ್ಯಾಟ್ ನೆಕ್ರೋಸಿಸ್ ಅಂತ ಹೇಳ್ತೀವಿ, ಎದೆ ಗಂಟು ಗುಳಪ ಕರಗಿರೋ ಥರ. ಇದೇನು ನಿಮಗೆ ನೋವು ಇರೋದಕ್ಕೆ ಫಸ್ಟ್ ನೋವಿನ ಮಾತ್ರೆಗಳೆಲ್ಲ ಕೊಟ್ಟಿರ್ಬೇಕಲ್ವಾ ಅಲ್ಲಿ ಕಿಮ್ಸ್ ಅಲ್ಲಿ ನಿಮಗೆ ಕೊಟ್ಟಾರ್ರಿ? ತಗೊಂಡಾಗ ಕಣ್ಮಕತ್ರಿ, ಈಗ ಮತ್ತೆ ಜಾಸ್ತಿ ಏನಾರು ವಾರೆ ಮಾಡಿದ್ರೆ ಜಾಸ್ತಿ ಮಾತಾಡಿದ್ರೆ ಮತ್ತ ಎದೆ ಎಲ್ಲ ಅಳಸ್ಬೇಕ್ರಿ ಅದು ಕಡೆನು. ಸರಿ ಅಮ್ಮ, ಇವಾಗ ನಾ ಹೇಳ್ದಂಗೆ ತಿಂಗಳ ತಿಂಗಳ ನೀವು ನಿಮ್ ಮುಟ್ಟಾಗ್ತಾ ಇದ್ದೇನಮ್ಮ ನಿಮ್ಗೆ ಇವಾಗ? ಈಗ 2 ವರ್ಷ ಆದ ಒಟ್ಟ ಹಾಗೆ ಇಲ್ರಿ ಮೇಡಮ್. ಆಯ್ತು, ಈಗ ಒಂದು ಪ್ರತಿ ತಿಂಗಳಲ್ಲಿ ಒಂದು ದಿನನ ನಿಗದಿ ಮಾಡ್ಕೊಳ್ಳಿ, ಇವತ್ತಂದ್ರೆ ಇವತ್ತು ಡೇಟ್ ತಗೊಳ್ಳಿ. ಸೊ ಇವತ್ತೊಂದ್ಸತಿ ಎರಡು ಎದೆ ಭಾಗನ ಚೆಕ್ ಮಾಡ್ಕೊಳ್ಳಿ, ಏನಾದ್ರು ಗಂಟಿದೇನ ಅಥವಾ ಯಾವ ಭಾಗದಲ್ಲಿ ಮುಟ್ಟಿದ್ರೆ ಜಾಸ್ತಿ ನೋವು ಆಗುತ್ತೆ ಅನ್ನೋದನ್ನ ನೋಡ್ಕೊಳ್ಳಿ. ನೆಕ್ಸ್ಟ್ ಮುಂದಿನ ತಿಂಗಳು ಇದೇ ತಾರೀಕಿಗೆ ಮತ್ತೊಂದ್ಸತಿ ಪರೀಕ್ಷೆ ಮಾಡ್ಕೊಳ್ಳಿ. ಗಂಟು ದೊಡ್ಡದಾಗ್ತಾ ಇದ್ರೆ ಅಥವಾ ನೋವು ಜಾಸ್ತಿ ಆಗ್ತಾ ಇದ್ರೆ ಇನ್ನೂ ಒಂದ್ಸತಿ ಬಂದು ನಮಗೆ ತೋರಿಸಿ, ನಾವು ನೋಡಿಬಿಟ್ಟು ಏನು ಅಂತ ನೆಕ್ಸ್ಟ್ ಪರೀಕ್ಷೆ ಮಾಡಿ ಕನ್ಫರ್ಮ್ ಮಾಡಿ ಹೇಳ್ತೀವಿ. ಆಯ್ತು. ಹಲೋ ಹಲೋ ಹಲೋ, ಹಾ ಹೇಳಿ. ನಮಸ್ಕಾರ ಹೇಳ್ರಿ. ಹಾ ಹೇಳ್ರಿ, ಕೇಳ್ತಾ ಇದೆ ಹೇಳ್ರಿ. ಹಲೋ ಹಲೋ ಹಲೋ, ನಮಸ್ಕಾರ ಹೇಳ್ರಿ. ಹಲೋ, ಹಾ ಕೇಳ್ತಾ ಇದೆ ಹೇಳ್ರಿ. ಹಲೋ ಕೇಳ್ತೀರಿ? ಹಾ, ನಾವು ಇದು ಎದೆ ಮುಟ್ಟಿ ಸ್ತನ ಕೆಲಸ ಅಂತಾರಲ್ರಿ, ನಾವು ಬೆಳಗಾವಿ ಜಿಲ್ಲೆ ರಾಮಪುರ ತಾಲೂಕು ಕಟ್ಕೋಳದಿಂದ ಮಾತಾಡೋದು, ಗಂಗಪ್ಪ ಸಿದ್ದನಗೌಡ ಅಂತ ರೀ. ಈಗ ಎದೆ ಮುಟ್ಟಿ ಇದನ್ನ ಗಡ್ಡಕ್ಕ ಅಂತೀರಿ ಎದೆ ಮೇಗ, ಆಗ ಅವ್ರಿಗೆ ಸ್ತನ ಕ್ಯಾನ್ಸರ್ ಅಂತಬೇಕಾರೆ ಕೆಲವೊಬ್ರಿಗೆ ಆ ರೀತಿ ಆಗಿರುದಿಲ್ಲ. ಅದು ಇಲ್ಲಿ ಅವರಾದಿಯೊಳಗ ಇಲ್ಲೇ ನಮ್ಮ ಮೇಟಿ ಅಂತ ಕೆಲಸ ನಮ್ಮ ರಿಲೇಷನ್ ಒಬ್ಬರಿಗೆ ಹಿಂಗಾಗಿತ್ತು, ಎದೆಯೊಳಗೆ ಏನ್ ಗಂಟೆಗಳು ಅದು ಕ್ಯಾನ್ಸರ್ ಆಗಿತ್ತು ರೀ ಅವ್ರಿಗೆ. ಹಲೋ, ಹಾ ಕೇಳ್ತಾ ಇದ್ದಾರೆ ಡಾಕ್ಟರ್, ಕೇಳ್ತಾ ಇದ್ದಾರೆ ಹೇಳ್ರಿ. ಅವ್ರಿಗೆ ಹುಬ್ಳಿ ಹತ್ರ ಅವ್ರು ಯಾರು ದವಾಖಾನೆಗೆ ಇಲ್ಲಿ ಹೋಗಿತ್ತು, ಅವ್ರು 2-3 ಸಲ ಅಲ್ಲಿ ಹೋದ್ಗಳಿಗೆ ಅದನ್ನು ಔಷಧ ಮ್ಯಾಗ ಕೊಟ್ಟಾಗ ಕಡಿಮೆ ಆಗಿತ್ತು, ಮತ್ತೆ ರಾಮ್ಪುರ ಹತ್ರ ನಾವು ಆಪ್ಟೈನ್ ಕಡೆ ಕೊಟ್ಟಿವಿ ಹೇಳಿ ಸರ್. ಆಯ್ತು. ಆ ನಂತರ ಮತ್ತು ಅವ್ರಿಗೆ ಔಷಧ ಗುಳಿ ಕೊಟ್ಟಾಗ ಕಡಿಮೆ ಆಗ್ತಿತ್ತು. ಹಾ ಸರ್. ಆ ನಂತರ ಅಲ್ಲಿ ಹುಬ್ಳಿ ಆಗ ಮತ್ತೆ ಕರ್ಕೊಂಡು ಹೋಗುದು ಮತ್ತೆ ಮಾಡುದು ಬರೀ ಔಷಧ ಗುಳಿ ಮ್ಯಾಗ ಅಷ್ಟೇ ಇದಕ್ಕಿತ್ತು, ಅದು ಸಂಪೂರ್ಣ ಸಫಲಕಾರ ಇಲ್ಲ. ಆದ್ರೆ ಕ್ಯಾನ್ಸರ್ ಅಂತ ಕೆಲಸ ಅವ್ರು ಬಾಯಿ ಬಿಟ್ಟಿನೂ ಹೇಳಿಲ್ಲ. ಹಾ ಸರ್. ಅದಕ್ಕೆ ಗುಳಿಗೆ ಔಷಧ ಕೊಟ್ಟರೆ ಸ್ವಲ್ಪ ಕ್ರಮೇಣ ಕಡಿಮೆ ಆಗಿದ್ರೆ ಮತ್ತು ಇದೇ ರೀತಿ ಮುಂದುವರಿ. ಹಾ ಸರ್. ಅದಕ್ಕೆ ಏನ್ ಮಾಡ್ಬೇಕು, ಇದು ಒಳ್ಳೆ ಮಳ್ಳ ಅವ್ರಿಗೆ ಈ ರೀತಿ ಆಗೋದಕ್ಕೆ ಮತ್ತ ಇಂಜೆಕ್ಷನ್ ಮತ್ತ ಕರೆಂಟ್ ಇಂದ ಹಚ್ಚಿದ್ರೆ ಅವ್ರು ಸುಮ್ನೆ ಸಾಯೋದು ಬೇಕು ಆ ರೀತಿ ಸಮಸ್ಯೆ ಆಗ್ಬಿಡ್ತು ಪಾಪ. ಹಾ ಸರ್. ಸರ್, ಅವ್ರದ್ದು ವಯಸ್ಸೇನು ಸರ್? ಅವ್ರದ್ದು ಅವ್ರದ್ದು 56 ವಯಸ್ಸು ರೀ. 56. ಈ ಗಡ್ಡೆ ಇರದೆ ಅಂತ ಯಾವಾಗ ಗೊತ್ತಾಯ್ತು ಸರ್? ಅದು ಗಡ್ಡೆ ಅದಂತಂದ್ರೆ ಡೈರೆಕ್ಟ್ ಆಗಿ ಅವ್ರಿಗೇನು ಊಟ ಹೋಲಿಲ್ಲ, ಪೆಟ್ಟ ಆಗೈತಿ ತಲೆ ಮ್ಯಾಗಿಂದ ಒಂದು ಮೇವಿನ ಹೊಲ್ಲಿ ಒಗದು, ಆ ಮೇವಿನ ಹೊರಿಯಿಂದ ನನ್ನ ಪೆಟ್ಟಾಗೈತೆ ಪೆಟ್ಟಾಗೈತೆ ಅನ್ಕೊಂತ ಇದಾಗಿ. ಹಾ ಸರ್. ಅದಕ್ಕೆ ಹಿಂಗಾಕೆ ಸರ್, ನಾವು ದವಾಖಾನೆಗೆ ಅಲ್ಲಿ ಹುಬ್ಳಿ ಹತ್ರ ಬಸ್ ಸ್ಟ್ಯಾಂಡ್ ಹತ್ರ ಸಹಿ ಆ ದವಾಖಾನೆಗೆ ಹೋಗಿದ್ದೀವಿ, ಬರೀ 3-4 ಸಲ ಆದ್ರೂ ಅಲ್ಲೇನು ಇದಾಗಲಿಲ್ಲ. ಮತ್ತಿಲ್ಲಿ ನಾವು ರಾಮದಕ್ಕೆ ಆಪ್ಟಿನ ಹತ್ರ ಹೋದಿವಿ, ಅದು ಈ ರೀತಿ ಆಗೈತಿ ಹಿಂಗಾಕೆ ಸರ್, ಅದು ಔಷಧ ಗುಂಜಿ ಕೊಟ್ಟಾಗಷ್ಟೇ ಇದಾಗ್ತೈತಿ, ಮತ್ತೆ ಹಿಂಗಾಗೋದ್ರಿ ಅದು. ಸರ್, ನೀವು ನರದಲ್ಲಿ ಇಂಜೆಕ್ಷನ್ ಕೀಮೋಥೆರಪಿ ಅಂತ ಏನಾದ್ರು ಕೊಡ್ತಾರಲ್ಲ, ಅದನ್ನ ತಗೊಂಡಿದ್ದೀರಾ ಸರ್? ಇಲ್ಲ ರೀ, ಇಲ್ಲ, ಬರೀ ಸಲೈನ್ ಹತ್ತದು ಮತ್ತೆ ಗಂಟಲು ಕಿನ್ನ ಕೊಡುದು ಮೂಗಿಗೆ ಅದನ್ನೇನ ಇದನ್ನ ಇರ್ತಾರಲ್ರಿ ಆ ರೀತಿ ಹಾಕ್ತಿದ್ರು ಹವಾದ. ಹಾ ಸರ್. ಹಂಗಾಕೆ ಸರ್. ಸರ್, ಅದು ಮೋಸ್ಟ್ಲಿ ಸ್ತನದ ಪ್ರಾಬ್ಲಮ್ ಇರ್ಲಿಕ್ಕಿಲ್ಲ ಸರ್. ನಿಮ್ಮ ಹತ್ರ ರಿಪೋರ್ಟ್ಸ್ ಏನಾದ್ರು ಇದಾವ ಸರ್ ಪರೀಕ್ಷೆ ಮಾಡಿಸಿರೋದ್ರದ್ದು? ಅದ್ರ ರಿಪೋರ್ಟ್ ಅದಾವಲ್ರಿ ಮೇಡಮ್. ಹಾ, ಅದು ಈಗ ನಿಮ್ಮ ಹತ್ರ ಇದೇನಾ ಸರ್ ಇವಾಗ? ನಿಮ್ಮ ಹತ್ರ ಓರಿ ಈಗ ನಿಮ್ಮ ಹತ್ರ ಇದೇನಾ ಸರ್ ಆ ರಿಪೋರ್ಟು? ಓಕೆ, ಸರಿ ಸರ್. ಸರ್, ನೀವು ಹೇಳ್ತಿರೋ ಪ್ರಕಾರ ನೋಡಿದ್ರೆ ಅದು ಸ್ತನದ ಪ್ರಾಬ್ಲಮ್ ಇರ್ಲಿಕ್ಕಿಲ್ಲ ಸರ್, ಎದೆ ಗೂಡು ಅಂತ ಹೇಳ್ತೀವಲ್ಲ ಸರ್, ಅದ್ರ ಒಳಗಡೆ ನಿಮ್ಗೆ ಕಫ ಕಟ್ಟೋದು ಅಥವಾ ಬೇರೆ ಏನಾದ್ರು ತೊಂದರೆ ಇದ್ರೆ ಹಿಂಗೆ ಅವರಿಗೆ ಗಾಳಿ ಕೊಟ್ಟು ಆಮೇಲೆ ಸಲೈನಚ್ಚಿನ ಕಡಿಮೆ ಮಾಡ್ತಾ ಇರ್ತೀವಿ. ಸೊ ಸ್ತನದ ಗಡ್ಡೆ ಇದ್ರೆ ಯೂಶಲಿ ನಾವ್ ಹಿಂಗೆ ಗಾಳಿ ಕೊಟ್ರೆ ಕಮ್ಮಿ ಆಗಲ್ಲ ಸರ್. ಒಂದು ಸ್ತನದ ಗಡ್ಡೆ ಇಷ್ಟು ವರ್ಷ ತನಕ ಇದ್ದು ಬೇರೆ ಕಡೆ ಹರಡಿ ಇಲ್ಲಕ್ಕೆ ಚಾನ್ಸಸ್ ತುಂಬಾ ಕಡಿಮೆ ಇರುತ್ತೆ. ಸೊ ನಿಮ್ಮ ಹತ್ರ ರಿಪೋರ್ಟ್ ಇದ್ರೆ ಒಂದ್ಸತಿ ಸರ್ ನಮ್ಮ ಹತ್ರ ಬಂದು ತೋರಿಸಿ, ಅವ್ರನ್ನ ಒಂದ್ಸತಿ ಪರೀಕ್ಷೆ ಮಾಡ್ತೀವಿ ನಾವು ಕೂಡ. ಸರ್, ನಿಮಗೆ ಕನ್ಫರ್ಮ್ ಆಗಿ ಏನು ಅಂತ ಹೇಳ್ತೀವಿ ಸರ್. ಆಯ್ತು ಮೇಡಮ್, ಆಯ್ತು. ಅದಕ್ಕೆ ನಾವು ಅಲ್ಲಿ ಧರ್ಮಸ್ಥಳಕ್ಕೆ ಬಂದಿಲ್ಲ, ಅಲ್ಲಿ ಹುಬ್ಳಿ ಹತ್ರ ಹೊಸ ಬಸ್ ಸ್ಟ್ಯಾಂಡ್ ಹತ್ರ ದವಾಖಾನೆ ಇದ್ದು. ಹಾ ಸರ್. ಅಲ್ಲಿ ಹೋಗಿದ್ವಿ, ಅಲ್ಲಿಂದ ನಮ್ಗೆ ಇದಕ್ಕೆ ಸ್ವಲ್ಪ ಸಮೀಪ ರಾಮಬುರಕ್ಕೆಲ್ಲ ಇತ್ತು. ಆಮೇಲೆ ಇವಾಗ ಹೆಣ್ಮಕ್ಳುಗಳೆಲ್ಲ ಈಗ ಲೈಕ್ ಮೇಲ್ ಸರ್ಜನ್ಸ್ ಇರ್ತಾರೆ, ಹೆಂಗಪ್ಪ ತೋರಿಸೋದು ಅಂತ ಇಲ್ಲ ಸರ್. ಈಗ ನಾವು ಫಿಮೇಲ್ ಸರ್ಜನ್ಸ್ ಹೆಣ್ಮಕ್ಳು ಆಪರೇಷನ್ ಮಾಡೋ ಡಾಕ್ಟ್ರುಗಳು ಇರ್ತೀವಿ ಇವಾಗ. ಸೊ ನಮ್ಮ ಹತ್ರ ಬಂದ್ಬಿಟ್ಟು ಏನೇ ತೊಂದರೆ ಇದ್ದು ತೋರಿಸ್ಬೋದು ಸರ್, ಕರ್ಕೊಂಡು ಬಂದು ಒಂದ್ಸತಿ ತೋರಿಸಿ ಸರ್, ನಾವು ನೋಡಿ ಪರೀಕ್ಷೆ ಮಾಡಿ ಅದು ಮೇನ್ ಸ್ತನದ ಪ್ರಾಬ್ಲಮಾ, ಬ್ರೆಸ್ಟ್ ಪ್ರಾಬ್ಲಮಾ ಅಥವಾ ಒಳಗಡೆ ಲಂಗ್ಸಿಂದ ಅಂತ ನಾವು ಕನ್ಫರ್ಮ್ ಮಾಡಿ ನಿಮಗೆ ಒಂದು ಪರ್ಮನೆಂಟ್ ಟ್ರೀಟ್ಮೆಂಟ್ ಅದಕ್ಕೆ ಸೊಲ್ಯೂಷನ್ ಹೇಳ್ತೀವಿ ಸರ್ ನಿಮಗೆ. ಆಯ್ತು ಮೇಡಮ್. ಹದಿನಾರು ಸ್ವಲ್ಪ ಬಂದ್ರೆ ಜಾಗೂರ್ ಕಟ್ಟೆ ಆಯ್ತಂತಂದ್ರೆ ಏನು ಸಮಸ್ಯೆ ಇಲ್ಲ, ಅದಕ್ಕೆ ಅದ್ರ ಸಮಸ್ಯೆ ನಾವು ಬಿಟ್ಟಿವಿ. ಅದೇ ಇಲ್ಲ, ನಮ್ಗೆ ರಿಪೋರ್ಟ್ ಅದು ಇನ್ವೆಸ್ಟಿಗೇಷನ್ ಅದು ಇದ್ರೆ ನಮಗೆ ಹೇಳಿ ಸರ್, ನೋಡಿ ಪರೀಕ್ಷೆ ಮಾಡಿ ನಿಮಗೆ ಹೇಳ್ತೀವಿ. ಆಯ್ತು ಮೇಡಮ್, ಥ್ಯಾಂಕ್ ಯು ಸರ್. ಹಲೋ ಹಲೋ, ಹಾಂ ಹೇಳಿ, ನಮಸ್ಕಾರ, ಎಲ್ಲಿಂದ ಮಾತಾಡ್ತಿದ್ದೀರಿ? ಹಲೋ ಹಲೋ ಹಲೋ ಹಲೋ ಹಲೋ, ನಮಸ್ತೆ ಮೇಡಮ್, ಎಲ್ಲಿಂದ ಮಾತಾಡ್ತಿದ್ದೀರಿ? ತಮ್ಮ ಹೆಸರು? ಹಾಂ, ತಮ್ಮ ಹೆಸರು, ಎಲ್ಲಿಂದ ಮಾತಾಡ್ತಿದ್ದೀರಿ? ಹಲೋ, ಹ್ಞೂ ಹೇಳ್ರಿ, ಕೇಳ್ತಾ ಇದೆ ಹೇಳ್ರಿ. ಹಲೋ ಹಲೋ ಡಾಕ್ಟರ್, ಕೇಳ್ತಾ ಇದೆ. ಹಲೋ, ಕೇಳಿಸ್ತಾ ಇದೆ, ಹೇಳಿ. ನಂಗೆ ಕೇಳಿಸ್ತಾ ಇದೆ, ಹೇಳಿ ಹೇಳಿ ಸರ್. ಹಲೋ ಹಲೋ, ನಮಸ್ತೆ ಸರ್, ಹೇಳಿ. ಹಲೋ ಹಲೋ ಹೇಳಿ ಸರ್, ಕೇಳಿಸ್ತಾ ಇದೆ. ಇಲ್ಲ, ಏನೋ ನೆಟ್ವರ್ಕ್ ಪ್ರಾಬ್ಲಮ್. ಹಲೋ ಹಲೋ ಹಲೋ, ಇಲ್ಲ ಕೇಳ್ತಾ ಇಲ್ಲ, ಕೇಳ್ತಾ ಇಲ್ಲ. ಹಲೋ ಹಲೋ ಹಲೋ, ಕೇಳಿಸ್ತಾ ಇದೆ, ಹೇಳಿ ಸರ್. ಹಲೋ ಹಲೋ, ನಮಸ್ತೆ, ಹೇಳಿ ಸರ್. ಕೇಳ್ತಾ ಇಲ್ಲ, ಇಲ್ಲ ಇಲ್ಲ ಕೇಳ್ತಾ ಇಲ್ಲ, ಏನೋ ನೆಟ್ವರ್ಕೇ ಪ್ರಾಬ್ಲಮ್ ಆಗಿರ್ಬೇಕು ಏನೋ, ಬಟ್ ಬರ್ತಾ ಇಲ್ಲ. ಅವ್ರು ಹೇಳಿದ ನಮ್ಗೆ ಕೇಳ್ತಾ ಇದೆ, ನಾವು ಹೇಳಿದ ಅವ್ರಿಗೆ ಕೇಳ್ತಾ ಇಲ್ಲ. ಹಿಂಗೆ ಡಾಕ್ಟ್ರೆ, ಈಗ ಬ್ರೆಸ್ಟ್ ಕ್ಯಾನ್ಸರ್ ಬಂದ ಮೇಲೆ ಎಷ್ಟು ವರ್ಷ ಬದುಕಬಹುದು? ನಿಮ್ಮ ಮುಂಚೆನೇ ನಾನು ತಿಳಿಸ್ಕೊಟ್ಟಿರೋ ಪ್ರಕಾರ ಬ್ರೆಸ್ಟ್ ಕ್ಯಾನ್ಸರ್ ನಮ್ಮ ವೈದ್ಯಕೀಯ ಟರ್ಮ್ದಲ್ಲಿ ಒನ್ ಆಫ್ ದ ಗುಡ್ ಕ್ಯಾನ್ಸರ್. ಅಂದರೆ ಬೇರೆ ಕ್ಯಾನ್ಸರ್ಗಳಿಗೆ ಕಂಪೇರ್ ಮಾಡಿದರೆ ಈ ಕ್ಯಾನ್ಸರ್ಗೆ ನಾವು ಬೇಗ ಡಯಾಗ್ನೋಸ್ ಮಾಡಿಬಿಟ್ಟು ಬೇಗ ಟ್ರೀಟ್ಮೆಂಟ್ ಕೊಟ್ಬಿಟ್ರೆ ಕ್ಯಾನ್ಸರ್ ಟ್ರೀಟ್ಮೆಂಟ್ ಮುಗಿದ್ಮೇಲೆ ಕೂಡ 15-20 ವರ್ಷದ ತನಕ ಬದುಕಿರುವಂಥ ಸುಮಾರು ಉದಾಹರಣೆಗಳಿವೆ. ಸೊ ಆದ ಕಾರಣ ನಾವು ನಿಮ್ಗೆ ಏನು ಹೇಳ್ತಾ ಇದ್ದೀವಿ ಅಂದರೆ, ಎಷ್ಟು ಬೇಗ ಕ್ಯಾನ್ಸರ್ ಗಡ್ಡೆನ ನಾವು ಡಯಾಗ್ನೋಸ್ ಮಾಡಿ ನೀವು ನಮ್ಮ ಬಳಿಗೆ ತೊಗೊಂಬಂದು ಎಷ್ಟು ಬೇಗ ಟ್ರೀಟ್ಮೆಂಟ್ ತೊಗೋತೀರೋ ನಿಮ್ಮ ಅಷ್ಟು ಜೀವಾವಧಿ ಇನ್ನೂ ಜಾಸ್ತಿ ಇರುತ್ತೆ. ಸೊ ಮಿನಿಮಮ್ 15-20 ವರ್ಷ ಇರುತ್ತೆ. ನೀವು ಎಷ್ಟು ಲೇಟಾಗಿ ಬರ್ತಿರೋ ನಿಮ್ದು ಹಂಗೆ ಟ್ರೀಟ್ಮೆಂಟ್ ಆದಮೇಲೆ ಇರೋವಂಥ ನಿಮ್ಮ ಜೀವಾವಧಿ ಅಷ್ಟೇ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಆದಷ್ಟು ನಿಮ್ಮಲ್ಲಿ ಏನು ಬೇಡ್ಕೋತಾ ಇರೋದು ಅಂದರೆ, ನಿಮ್ಮ ಎದೆಯಲ್ಲಿ ಏನೇ ತೊಂದರೆ ಅದು ಸ್ತನದಲ್ಲಿ ಏನೇ ಪ್ರಾಬ್ಲಮ್ ಇದ್ದರೂ ಕೂಡ ತಕ್ಷಣ ನಿಮ್ಮ ಬಳಿ ಇರುವಂಥ ವೈದ್ಯರ ಹತ್ರ ಹೋಗಿ ತೋರಿಸ್ಕೊಂಡ್ಬಿಟ್ಟು ಪರೀಕ್ಷೆ ಮಾಡಿಕೊಂಡು ಸೊ ಅದಕ್ಕೇನೇನು ಟ್ರೀಟ್ಮೆಂಟ್ ಇದೆಯೋ ಅದೆಲ್ಲ ತೊಗೊಳ್ಳಿ, ತೊಗೊಂಡು ಆರೋಗ್ಯವಾಗಿರಿ. ಹಲೋ ಹಲೋ, ಹಾಂ ನಮಸ್ಕಾರ ಮೇಡಮ್. ನಮಸ್ತೆ ಸರ್, ಹೇಳಿ. ನಾನು ಸಿರೋಳದಿಂದ ಉದಯ ಟೇಲರ್. ನಿಮ್ಮ ಮೇಡಮ್ ಲತಾ ಮೇಡಮ್ ಅವರಿಗೂ ಡಾಕ್ಟರ್ಗೂ ನಮಸ್ಕಾರ ಮೇಡಮ್. ಹಲೋ, ಹಾಂ ಹೇಳಿ ಸರ್. ಹಲೋ ಕೇಳಿಸ್ತಾ ಇದೆ, ಹೇಳಿ ಸರ್. ಹಲೋ ಹಲೋ ಕೇಳಿಸ್ತಾ ಇದೆ, ಹೇಳಿ ಸರ್. ಹೇಳವಲ್ಲರಿ ಮೇಡಮ್, ಅದ ನಮ್ದು ಕೇಳಿಸ್ತಿಲ್ಲ ಸರ್ ನಿಮಗೆ. ಕೇಳಿಸ್ತಾ ಇದೆ, ಕೇಳಿಸ್ತಾ ಇದ್ದೇನೆ ಸರ್. ಹಲೋ ಹಲೋ ಹಲೋ ಹಲೋ, ಕೇಳಿಸ್ತಾ ಇದ್ದೇನೆ ಸರ್. ಇವಾಗ ನೀವು ಪ್ರಶ್ನೆ ಕೇಳಿಬಿಡಿ, ನಾವು ಉತ್ತರ ಹೇಳ್ತೀವಿ ಸರ್. ನೀವು ಪ್ರಶ್ನೆ ಕೇಳಿ, ನಾವು ಉತ್ತರ ಕೊಡ್ತೀವಿ ಸರ್. ಮೇಡಮ್, ಇದಕ್ಕ ಗಂಡು ಮಕ್ಕಳಲ್ಲಿ ಹೇಳಿದ್ರಲ್ಲ ಮೇಡಮ್, ಹಾ ಸರ್, ಅದು ಕಾಣಿಸ್ಕೊಳ್ತದೆ ಅಂತಾರಲ್ಲ, ಅದು ಎಷ್ಟರ ಮಟ್ಟಿಗೆ ಅನ್ನೋದು ಸ್ವಲ್ಪ ವಿವರಣೆ ಕೊಡ್ತೀರಿ ಮೇಡಮ್? ಹಾ ಸರ್, ನಾರ್ಮಲ್ ಆಗಿ ಸರ್ ನಿಮ್ದು ಗಂಡು ಮಕ್ಕಳಿಗಿರೋ ಎದೆಯಲ್ಲಿ ಗಡ್ಡೆ ಏನಿರಲ್ಲ ಸರ್, ನಿಮಗೆ ಹೆಣ್ಮಕ್ಳಿಗೆ ಇರೋಷ್ಟು ದೊಡ್ಡ ಸ್ತನನೂ ಇರಲ್ಲ ನಾರ್ಮಲ್ ಆಗಿ ನೋಡಿದ್ರೆ. ಸೊ ನಿಮ್ಮ ಸ್ತನದಲ್ಲಿ ಹೇಳ್ರಿ ಒಟ್ಟು, ಯಾಕಂದ್ರೆ ಪೀಠಿಕೆ ಒಳಗೆ ಹೇಳಿದ್ರಿ ಮೇಡಮ್ ನೀವು. ಹಾ ಸರ್, ಅದೇ ಸರ್, ನಿಮ್ಗೆ ನಿಮ್ಮ ಸ್ತನದಲ್ಲೂ ಕೂಡ ನಾವೇನು ನಿಮಗೆ ಸ್ತನದ ಸ್ವಯಂ ಪರೀಕ್ಷೆ ಹೇಳಿದ್ದೀವಲ್ಲ ಸರ್, ನೀವು ಕೂಡ ಪ್ರತಿ ತಿಂಗಳು ನಿಮ್ಮದು ಸ್ನಾನ ಆದಮೇಲೆ ಆಯಿತು ಮಲ್ಕೊಳೋಕ್ಕಿಂತ ಮುಂಚೆ ನಿಮ್ಮೆದೇನು ಪರೀಕ್ಷೆ ಮಾಡ್ಕೊಳ್ಳಿ ಸರ್. ನಿಮ್ಮೆದೆಯಲ್ಲಿ ಏನಾದರೂ ಗಂಟು ಕಂಡ್ರೆ, ಗಂಟಿನ ಥರ ಏನಾದ್ರು ಅನಿಸಿದ್ರೆ, ಗಡ್ಡೆ ಥರ ಏನಾದ್ರು ಅನಿಸಿದ್ರೆ, ನೀವು ನಿಮ್ಮ ಹತ್ರ ಇರೋವಂಥ ಎಲ್ಲ ಯಾವುದಾದ್ರೂ ವೈದ್ಯರ ಹತ್ರ ಹೋಗಿ ತೋರಿಸ್ಕೊಂಡು ಪರೀಕ್ಷೆ ಮಾಡಿಸ್ಕೊಂಡು ಸೊ ನೆಕ್ಸ್ಟ್ ಟ್ರೀಟ್ಮೆಂಟ್ ಪ್ಲ್ಯಾನ್ ಮಾಡಬೇಕು ಸರ್. ಸೊ ನಿಮಗೆ ಗಂಡು ಮಕ್ಕಳಲ್ಲಿ ನಿಮಗೆ ಬರೋದು ಮೋಸ್ಟ್ಲಿ ಜೆನೆಟಿಕ್ ಅಂತ ಹೇಳ್ತೀವಿ ಸರ್. BRCA1 BRCA2 ಅಂತ ಮುಂಚೆ ನಾನು ಹೇಳಿದ್ನಲ್ಲ ಸರ್, ಸೊ BRCA2 ಜೀನ್ ಇರೋದ್ರಿಂದ ಮೋಸ್ಟ್ಲಿ ಇದು ಗಂಡು ಮಕ್ಕಳಿಗೆ ಕ್ಯಾನ್ಸರ್ ಬರುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಸರ್. ಹಾಂ ಸರ್, ಅದು ಸ್ತನದ ಕ್ಯಾನ್ಸರೇ ಸರ್. ಸೊ ಗಂಡ್ ಹೆಣ್ಮಕ್ಳಿಗೆ ಕಂಪೇರ್ ಮಾಡಿದ್ರೆ ಗಂಡ್ ಮಕ್ಕಳಲ್ಲಿ ಆಗುವಂತ ಸ್ತನ ಕ್ಯಾನ್ಸರ್ ಸ್ವಲ್ಪ ಬೇಗ ಸ್ಪ್ರೆಡ್ ಆಗುತ್ತೆ ಸರ್. ಯಾಕಂದ್ರೆ ಹೆಣ್ಮಕ್ಳಲ್ಲಿ ಗಂಡ್ ಮಕ್ಕಳಲ್ಲಿ ಸ್ವಲ್ಪ ಎದೆ ಚಿಕ್ಕದು, ಹೆಣ್ಮಕ್ಳಲ್ಲಿ ದೊಡ್ಡದಿರುತ್ತೆ. ಸೊ ಗೆಡ್ಡೆ ಫಸ್ಟು ಎದೆ ಸ್ತನ ತುಂಬ ತುಂಬಿಕೊಂಡು ಬೇರೆ ಕಡೆ ಹರಡೋದಕ್ಕೆ ಟೈಮ್ ಇರುತ್ತೆ. ಬಟ್ ನಿಮ್ಮ ಹೆಣ್ಮಕ್ಳಲ್ಲಿ ಸ್ತನ ಚಿಕ್ಕ, ಗಂಡ್ ಮಕ್ಕಳಲ್ಲಿ ಸ್ತನ ಚಿಕ್ಕದಿರೋದ್ರಿಂದ ಗೆಡ್ಡೆ ಚಿಕ್ಕದಿರು ಸ್ವಲ್ಪ ಬೇಗ ಹರಡ್ಬಿಡುತ್ತೆ ಸರ್. ನಿಮ್ದೇ ಸರ್, ಸೇಮ್ ಸರ್, ನಿಮ್ಗೂ ಅವ್ರ ತರನೇ. ನಿಮ್ದು ಏನು ಪರೀಕ್ಷೆ ಅಂತ ಹೇಳ್ಕೊಟ್ಟಿದ್ದೇನಲ್ಲ ಇದೆಲ್ಲ ಮಾಡ್ಕೊಳ್ಳಿ ಸರ್. ನಿಮಗೇನಾದ್ರು ಗಡ್ಡೆ ಕಂಡು ಬಂದ ತಕ್ಷಣ ತಕ್ಷಣವಾಗಿ ನಮ್ಮ ವೈದ್ಯಗಳ ವೈದ್ಯರ ಹತ್ರ ಬಂದುಬಿಟ್ಟು ಅದ್ರದ್ದು ಪರೀಕ್ಷೆವಿದೆ, ಸ್ಕ್ಯಾನಿಂಗ್ ಮತ್ತು ಪರೀಕ್ಷೆ ಮಾಡಿಸ್ಕೊಂಡು ಆಮೇಲೆ ನಿಮಗೆ ನೆಕ್ಸ್ಟ್ ಏನೇನು ಬೇಕೋ ಅದಕ್ಕೆ ಪರಿಹಾರಗಳನ್ನ ನಾವು ಕೊಡ್ತೀವಿ ಸರ್. ಅಲ್ಲ ಕೊಡೋದು ಆತ್ರಿ, ಅದರ ಕೇಳುವರ ಸಂಬಂಧ ಕೇಳ್ತೇನೆ ಮೇಡಮ್. ಹಾ ಸರ್, ಸರಿ ಸರ್, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್. ಡಾಕ್ಟ್ರೆ ಈಗ ಹೇಳಿ ಮೇಡಮ್. ಹಾ ನೋಡ ಮತ್ತೊಂದು. ಹಲೋ ಹಲೋ ಹಲೋ, ನಾ ಧ್ರುವ ಪಾಲ್ಕೋಟೆ ಮೇಡಮ್. ಹೇಳಿ ಸರ್. ನಮಸ್ಕಾರ ಡಾಕ್ಟರ್, ನಮಸ್ಕಾರ. ನಮಸ್ತೆ ಸರ್, ಹೇಳಿ. ಒಂದು ಮೂರು ಪ್ರಶ್ನೆ ಇದ್ದು ನಮ್ಮಲ್ಲಿ. ಇನ್ನ ಜೆನೆಟಿಕ್ ಇಂಜಿನಿಯರಿಂಗ್ ಫಾರಿನ್ದಾಗ ಅಡ್ವಾನ್ಸ್ ಅವ ಸರ್. ಜೆನೆಟಿಕ್ ಇಂಜಿನಿಯರ್ ಅರ್ಲಿಯರ್ ಡಿಟೆಕ್ಷನ್ ಆಗೋಕ್ಕಿಂತ ಮೊದಲು ಕ್ಯಾನ್ಸರ್ ಸೆಲ್ಸ್ ಡಿಸ್ಟ್ರಾಯ್ ಮಾಡಿ ಬಿಡ್ತಾರ, ಒಂದ್ ಪ್ರಶ್ನೆ. ಎರಡನೇದು, ಎಲ್ಲಾ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ನಾಗ ಮೆಮೋಗ್ರಫಿ ಮತ್ತೆ ಇದಕ್ಕೆ ಕ್ಯಾನ್ಸರ್ ಡಿಟೆಕ್ಟಿಂಗ್ ಏಜೆನ್ಸಿ ಇಲ್ಲ. ಎರಡನೇ ಪ್ರಶ್ನೆ. ಮೂರನೇದು, ಈ ಪ್ಲಾಸ್ಟಿಕ್ ಸರ್ಜರಿ ಮಾಡಿ ಈ ಬ್ರೆಸ್ಟ್ ಹೋದಾಗ ಮತ್ತೆ ಆರ್ಟಿಫಿಷಿಯಲ್ ಬ್ರೆಸ್ಟ್ ಮಾಡ್ಲಿಕ್ಕೆ ಬರ್ತದೆ? ಒಂದ್ ಮೂರು ಪ್ರಶ್ನೆ ಇದು ಡಾಕ್ಟರ್. ಹಾ ಸರ್, ಓಕೆ ಸರ್. ಸರ್, ಜೆನೆಟಿಕ್ ಇಂಜಿನಿಯರಿಂಗ್ ನಿಮಗೆ ಗೊತ್ತಿರೋ ಹಾಗೆ ಸರ್, ಅಬ್ರಾಡ್ ಅಲ್ಲಿ ಇದ್ರ ಬಗ್ಗೆ ತುಂಬಾ ಪ್ರಯೋಗಗಳು ನಡೀತಾ ಇದೆ ಸರ್. ಸೊ ನಾವು ನಿಮಗೆ ಮುಂಚೆ ತಿಳಿಸ್ಕೊಟ್ಟಿರೋ ಪ್ರಕಾರ BRCA1 BRCA2 ಜೀನ್ ಅಂತ ಹೇಳ್ತೀವಲ್ಲ ಸರ್, ಇದ್ರ ಜೊತೆಗೆ P53 ಜೀನ್ ಅಂತ ಇನ್ನೊಂದಿರುತ್ತೆ ಸರ್. ಇವೆಲ್ಲ ನಾರ್ಮಲ್ ದೇಹದಲ್ಲಿ ಇರುತ್ತೆ, ಅದ್ರ ಪ್ರಮಾಣ ಜಾಸ್ತಿ ಆದಾಗ ಅಥವಾ ಮ್ಯೂಟೇಷನ್ ಅಂತ ಹೇಳ್ತೀವಿ. ಅದು ಆದಾಗ ಸೊ ಹುಟ್ಟಿದ ಮಗುದು ನಾವೇನು ಮಾಡ್ತೀವಿ, ಅದರದ್ದು ಕ್ರೋಮೋಸೋಮ್ ತೊಗೊಂಡ್ಬಿಟ್ಟು ಜೀನ್ ಸ್ಟಡಿ ಮಾಡ್ತೀವಿ. ಯಾವ ಮಗುವಲ್ಲಿ ಇದ್ರ ಅಂಶದಲ್ಲಿ ಮ್ಯೂಟೇಷನ್ ಕಂಡು ಬರುತ್ತೋ ಆ ಮಗುಗೆ ಮುಂದೆ ಈ ಕ್ಯಾನ್ಸರ್ ಬರುವಂಥ ಚಾನ್ಸಸ್ ಇದೆ ಅಂತ ಇರುತ್ತೆ. ಸೊ ಅದಕ್ಕೇನು ಮಾಡ್ತೀವಿ, ಅರ್ಲಿ ಸ್ಕ್ರೀನಿಂಗ್ ಪ್ರೋಗ್ರಾಮ್ಸ್ ಅಂತ ನಾವು ಚಿಕ್ಕ ವಯಸ್ಸಿಂದಲೇ ಮಾಡ್ತಾ ಹೋಗ್ತೀವಿ. ನಿಮಗೆ ಗೊತ್ತಿರೋದಾಗೆ ಒಬ್ಬಳು ಫೇಮಸ್ ಫಿಲಮ್ ಆ್ಯಕ್ಟ್ರೆಸ್ ಕೂಡ ಪೊಫಲಾಕ್ಟಿಕ್ ಮ್ಯಾಸ್ಟ್ರೆಕ್ಟಮಿ, ಅವರ ತಾಯಿಯಲ್ಲಿ ಎದೆ ಕ್ಯಾನ್ಸರ್ ಇತ್ತು ಅಂತ ಆಂಜಲಿನಾ ಅವರು ಅವ್ರದ್ದು ಎದೆ ಸ್ತನಗಳನ್ನು ಆಪರೇಷನ್ ಮಾಡಿಸ್ಕೊಂಡಿದ್ದಾರೆ ಸರ್. ನಾವು ಅದನ್ನು ಪ್ರೊಫಲಾಕ್ಟಿಕ್ ಮ್ಯಾಸ್ಟ್ರೆಕ್ಟಮಿ ಅಂತ ಹೇಳ್ತೀವಿ. ಸೊ ಅವರಿಗೆ ಮುಂದೆ ರಿಸ್ಕ್ ಇದೆ ಅಂತಂದು ಮುಂಚೆನೇ ಅವ್ರದ್ದು ಸ್ತನಗಳನ್ನ ಅವರೇ ತೆಗೆಸ್ಕೊಂಡ್ಬಿಡ್ತಾರೆ ಸರ್, ಮೊದಲನೇದು. ಎರಡನೇದು, ನೀವು ಡಿಸ್ಟ್ರಿಕ್ಟ್. ಹಾಂ ಸರ್, ಹೇಳಿ. ಈ ನಿಗ್ಲೆಕ್ಟ್ ಮಾಡಿದ್ರೆ ಹಾರ್ಟ್ಗೂ ಹೋಗ್ಬೋದಲ್ಲ, ಲಂಗ್ಸ್ ಹಾರ್ಟ್ಗೆ ಎಫೆಕ್ಟ್ ಮಾಡ್ಬೋದಲ್ಲ, ಹಾರ್ಟ್ಗೆ ಕಡಿಮೆ ಸರ್, ಲಂಗ್ಸಿಗೆ ಹೋಗುತ್ತೆ ಸರ್. ಎಲ್ಲೆಲ್ಲಿ ಸ್ಪ್ರೆಡ್ ಆಗುತ್ತೆ ಅಂದರೆ ಸ್ತನದ ಹಿಂದ್ಗಡೆನೆ ಲಂಗ್ಸ್ ಇರೋದ್ರಿಂದ ಫಸ್ಟು ಲಂಗ್ಸಿಗೆ ಹೋಗ್ಬಿಟ್ಟು ಪ್ಲೂರಲ್ ಎಫ್ಯೂಷನ್ ಅಂತ ಹೇಳ್ತೀವಿ ಸರ್, ಅಂದರೆ ಎದೆಗೂಡಲ್ಲಿ ನೀರು ತುಂಬ್ಕೊಳ್ಳೋದು ಅಂತ ಹೇಳ್ತೀವಿ. ಫಸ್ಟ್ ಅದಾಗುತ್ತೆ ಸರ್. ಮೋಸ್ಟ್ಲಿ ನಮ್ಮ ಪ್ರಕಾರ ಮೂಳೆಗೆ ಹೋಗುತ್ತೆ ಸರ್, ಬೆನ್ನು ನೋವು ಜಾಸ್ತಿ ಬರುತ್ತೆ. ನಾವು ಆಸ್ಟಿಯೋಬ್ಲಾಸ್ಟಿಕ್ ಸೆಕೆಂಡ್ರೀಸ್ ಅಂತೀವಿ, ಮೂಳೆ ತಿನ್ಕೊತಾ ಹೋಗುತ್ತೆ. ಸೊ ಫಸ್ಟು ಮೂಳೆಗೆ ಹೋಗುತ್ತೆ, ತದನಂತರ ಎದೆಗೂಡಲ್ಲಿ ನೀರು ತುಂಬ್ಕೊಳ್ಳುತ್ತೆ ಸರ್. ಅದಾದ್ಮೇಲೆ ಬೇರೆ ಕಡೆ ಮೆದುಳಿಗೆ ಹೋಗುತ್ತೆ. ಸೊ ಹಂಗೆ ಬೇರೆ ಕಡೆ ಎಲ್ಲಾನು ಹರಡ್ಕೊಂತ ಹೋಗುತ್ತೆ ಸರ್ ಅದು ಎದೆ. ಸೊ ಹಾರ್ಟಿಗೆ ಹೋಗೋದು ಸ್ವಲ್ಪ ಕಡಿಮೆ ಸರ್. ಹಾ ಸರ್, ಪ್ಲಾಸ್ಟಿಕ್ ಸರ್ಜರಿ ಮಾಡೋದ್ರಿಂದ ಬ್ರೆಸ್ಟ್ ಕ್ಯಾನ್ಸರ್ ನಾರ್ಮಲ್ ಆಗಲ್ಲ ಸರ್. ಸೊ ಏನ್ ಮಾಡ್ತೀವಿ, ಪ್ಲಾಸ್ಟಿಕ್ ಸರ್ಜರಿ ಎರಡು ತರ ಇರುತ್ತೆ ಸರ್. ಈಗ ನಾವೇನ್ ಎದೆ ಪೂರ್ತಿ ತೆಗಿತೀವಿ ಸರ್, ಆಪರೇಷನ್ ಕ್ಯಾನ್ಸರ್ ಇದ್ದಾಗ ಏನ್ ಮಾಡ್ತೀವಿ, ಎದೆ ಮತ್ತೆ ಸ್ತನ ಮತ್ತೆ ಪೂರ್ತಿ ಬಗಲಲ್ಲಿ ಅದುಗಡ್ಲೆ ಅಂತ ಏನ್ ಹೇಳ್ತೇವಲ್ಲ, ಆತರ ನಾವು ಲಿಂಫ್ ನೋಡ್ಸ್ ಅಂತ ಹೇಳ್ತೀವಿ, ಅದೆಲ್ಲಾನು ಕ್ಲಿಯರ್ ಮಾಡಿರೋದ್ರಿಂದ ಏನಾಗುತ್ತೆ, ಒಂದ್ ಕಡೆ ಎದೆ ಇನ್ನೊಂದ್ ಕಡೆ ಪ್ಲೇನ್ ಆಗಿರುತ್ತೆ. ಸೊ ಅದಕ್ಕೆ ಎರಡು ತರ ಟ್ರೀಟ್ಮೆಂಟ್ ಕೊಡ್ತೀವಿ. ಆಪರೇಷನ್ ಟೈಮ್ ಅಲ್ಲೇ ನಾವೇನಾದ್ರು ಮಾಡಿದ್ರೆ ಅದನ್ನ ಫ್ಲಾಪ್ಸ್ ಅಂತ ಹೇಳ್ತೀವಿ ಸರ್, ಅಂದ್ರೆ ಬೇರೆ ಕಡೆ ಇರುವಂತಹ ಮಾಂಸಖಂಡನ ದೊಡ್ಡ ಆ ಎದೆ ತರ ಮಾಡಿಬಿಟ್ಟು ಅಲ್ಲಿಂದ ಈ ಕಡೆ ಪ್ಲೇಸ್ ಮಾಡಿ ಹಾಕ್ತೀವಿ. ಸೊ ಮೋಸ್ಟ್ ಕಾಮನ್ಲಿ ನಾವು ಟ್ರಾಮ್ ಫ್ಲಾಪ್ ಅಂತ, ಟ್ರಾನ್ಸ್ವರ್ಸ್ ರೆಕ್ಟಸ್ ಅಬ್ಡಾಮಿನಸ್ ಫ್ಲಾಪ್ ಅಥವಾ ಲ್ಯಾಟಿಸಿಮಸ್ ಡಾರ್ಸಿ ಫ್ಲಾಪ್ ಅಂತ ಹೇಳ್ತೀವಿ ಸರ್, ಅದು ಈ ಆಪರೇಷನ್ ಮಾಡೋ ಸಮಯದಲ್ಲೇ ಮಾಡಿದ್ರೆ. ಇಲ್ಲ ಬೇರೆಯವರಿಗೆ ಆಪರೇಷನ್ ಮಾಡಿ ಸ್ವಲ್ಪ ದಿವಸ ಆದ್ಮೇಲೆ ಕೀಮೋಥೆರಪಿ ರೇಡಿಯೋಥೆರಪಿ ಎಲ್ಲ ಹಾಕ್ಬಿಟ್ಟು ಅವ್ರಿಗೆ ಬೇಕು ಅಂತಂದ್ರೆ, ಮಾಂಸಖಂಡದ ಕೆಳಗೆ ನಾವು ಸಿಲಿಕಾನ್ ಇಂಪ್ಲಾಂಟ್ಸ್ ಅಂತ ಬರುತ್ತೆ ಸರ್, ಬ್ರೆಸ್ಟ್ ಇಂಪ್ಲಾಂಟ್ಸ್ ಅಂತ ಬರುತ್ತೆ, ಅದರಲ್ಲಿ ತುಂಬ ತರದಿರ್ತವೆ. ಸೊ ಅದನ್ನ ಹಾಕ್ಬಿಟ್ಟು ಸೊ ಆರ್ಟಿಫಿಷಿಯಲ್ ಸ್ತನ ಬರೋ ತರ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ ಸರ್. ಸೊ ಇವೆಲ್ಲ ಏನೇ ಪ್ಲಾಸ್ಟಿಕ್ ಸರ್ಜರಿ ಮಾಡಿಸ್ಕೊಂಡ್ರೆ ಖುಷಿ ಆಗುತ್ತೆ ಸರ್, ಇದ್ರ ಬಗ್ಗೆ ಎಲ್ಲ ತಿಳ್ಕೊಂಡಿದ್ದೀರಾ? ಎಸ್ ಡಾಕ್ಟ್ರೆ, ಮೆಡಿಕಲ್ ಬ್ಲೈಂಡ್ ಇದ್ರು ಮೆಡಿಕಲ್ ಡರ್ಮಿಟಾಲಜಿ ಅನೆಸ್ಥೆಸಿಯಾಲಜಿ ಎಲ್ಲಾ ಗೈನೆಕೊಲಜಿ ಎಲ್ಲಾ ಸ್ಟಡಿ ಮಾಡಿದೀನಿ ಡಾಕ್ಟರ್. ವೆರಿ ಗುಡ್ ಸರ್, ವೆರಿ ಗುಡ್ ಸರ್, ಧನ್ಯವಾದಗಳು. ನಮ್ಮ ಕಾರ್ಯಕ್ರಮದ ಸಮಯ ಮುಗಿತಾ ಬಂತು ಡಾಕ್ಟರ್ ಅವರೇ. ಸಾಕಷ್ಟು ಕರೆಗಳು ಬಂದವು, ಕೆಲವು ಕರೆಗಳನ್ನು ನೆಟ್ವರ್ಕ್ ಪ್ರಾಬ್ಲಮ್ ಇರೋದ್ರಿಂದ ನಮ್ಮ ಹತ್ರ ಪೂರಾ ಸ್ವೀಕರಿಸಲಿಕ್ಕೆ ಆಗಲಿಲ್ಲ. ಆದರೂ ಸಹಿತ ನೀವು ನಮ್ಮ ಕೇಳುಗರ ಪ್ರಶ್ನೆಗಳಿಗೆ ಬಹಳ ಸಮರ್ಪಕವಾಗಿ ಉತ್ತರವನ್ನು ಕೊಟ್ಟಿದ್ದೀರಿ, ಧನ್ಯವಾದಗಳು. ಧನ್ಯವಾದಗಳು ಎಲ್ಲ ಕೇಳುಗರ ಪರವಾಗಿ, ಆಕಾಶವಾಣಿ ಪರವಾಗಿ. ಇಷ್ಟೋ ತನಕ ಈ ಸ್ತನದ ಸ್ವಯಂ ಪರೀಕ್ಷೆ ಈ ಬಗ್ಗೆ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಿದ ಡಾಕ್ಟರ್ ರಶ್ಮಿ ಅವರು ನಿಮಗೆ ಸೋಮವಾರ ಮಾತ್ರ ಆಸ್ಪತ್ರೆಯಲ್ಲಿ ಲಭ್ಯರಿರ್ತಾರೆ. ದೂರವಾಣಿ ಸಂಖ್ಯೆ 0836247710. ಆಸ್ಪತ್ರೆಯ ಯಾವುದೇ ವಿಚಾರಣೆಗೆ ದೂರವಾಣಿ ವಿನಿಮಯ ಕೇಂದ್ರದ ಸಂಖ್ಯೆ 0836247777. ಈ ವಾರದ ಪ್ರಶ್ನೆ, ಸ್ವಯಂ ಸ್ತನ ಪರೀಕ್ಷೆ ಯಾವಾಗ ಮಾಡಿಕೊಳ್ಳಬೇಕು? ಸ್ವಯಂ ಸ್ತನ ಪರೀಕ್ಷೆಯನ್ನು ಯಾವಾಗ ಮಾಡಿಕೊಳ್ಳಬೇಕು? ಅದು ಈ ವಾರದ ಪ್ರಶ್ನೆ. ಉತ್ತರವನ್ನು ಪೋಸ್ಟ್ ಕಾರ್ಡಿನಲ್ಲಿ ಬರೆದು ಕಳಿಸಬೇಕು. ವಿಳಾಸ ಪ್ರಾಂಶುಪಾಲರು, SDM ಮೆಡಿಕಲ್ ಕಾಲೇಜು, ಮಂಜುಶ್ರೀನಗರ, ಸತ್ತೂರು, ಧಾರವಾಡ, 580009. ಕಾರ್ಯಕ್ರಮದ ನಂತರ 10 ದಿನದೊಳಗೆ ತಲುಪುವ ಉತ್ತರಗಳನ್ನು ಬಹುಮಾನಕ್ಕೆ ಪರಿಗಣಿಸಲಾಗುವುದು. ಇನ್ನು July 5 ಕೇಳಿದ ಪ್ರಶ್ನೆ, ಗರ್ಭಾವಸ್ಥೆಯಲ್ಲಿ ರಕ್ತಹೀನತೆಯನ್ನು ತಡೆಗಟ್ಟಲು ಯಾವ ಕ್ರಮಗಳನ್ನು ಕೈಗೊಳ್ಳಬೇಕು? ಸರಿಯಾದ ಉತ್ತರ, ಕಬ್ಬಿಣಾಂಶವಿರುವ ಆಹಾರಗಳ ಸೇವನೆ, ಮೊಟ್ಟೆ, ಬೇಳೆಕಾಳುಗಳು.